ಗೆದ್ದೆ ಕೊಯ್ದು ಹುಲ್ಲೆಲ್ಲ ಕಟ್ತಿರು. ಈಗ ಅದೆಲ್ಲ ಹೋಗ್ಬಿಟ್ಟಿದೆ. ಈಗ ಗೆದ್ದೆ ಕೊಯ್ದು ಮಿಷಿನ್ ಬಂದದೆ, ಈಗ ಮಿಷಿನ್ನಲ್ಲಿ ಕೊಯ್ತಾರೆ. ಹಂಗು ಈಗ ಪವರ್ ಟಿಲ್ಲರ್ ಬಂದಮೇಲೆ ನಮಗೆ ಉಳುಮೆ ಪದ್ಧತಿ ಬದಲಾವಣೆ ಆಯ್ತು. ಹೆಂಗಾಯ್ತದು ಅದು? ಮುಂಚಿನ ಒಂದು ಅಂತರ ಕಾಪಾಡ್ಕೊಳ್ಳೋದು, ಅಂತರ ಬೇಸಾಯ ಮಾಡೋದು, ಎಡೆ ಹೊಡೆಯೋದು, ಕಳೆ ತೆಗೆಯೋದು, ಅದೆಲ್ಲನೂ ದನಕರುಗಳನ್ನು ಅಂದರೆ ಎತ್ತುಗಳನ್ನು ಅಥವಾ ಕೋಣೆಗಳನ್ನು ಕಟ್ಟಿ ಮಾಡ್ತಿದ್ವಲ್ಲ, ಈಗ ಮಷಿನ್ ಬಂದಿರೋದ್ರಿಂದ ಅದ್ರ ಮೂಲಕ ಅವನ್ನೆಲ್ಲನೂ ಮಾಡಲಿಕ್ಕೆ ಸಾಧ್ಯನೇ ಆಗುತ್ತಾ ಅಥವಾ ಏನಾದ್ರು ತೊಂದರೆ ಆಗುತ್ತಾ? ಇಲ್ಲ, ಅದರಿಂದ ಏನು ತೊಂದರೆ ಏನಿಲ್ಲ. ಗಂಟೆ ಮೊದಲೇ ಎತ್ತುಗಳಾದರೆ ಭಾಳ ಕಳೆ ಆಗ್ತಿತ್ತು, ಉಂಟಿನೂ ಹೆಚ್ಚಾಗ್ತಿತ್ತು, ಅಂದರೆ ಹೂಡೋದು ಭಾಳ ಹೆಚ್ಚೇ ಮಾಡಿ ಹೂಡಿ ಮಾಡಬೇಕಾಗಿತ್ತು. ಈಗ ಹಂಗಲ್ಲ, ಈಗ ಟಿಲ್ಲರ್ನಲ್ಲಿ ಹೆಚ್ಚು ಹೂಡಬೇಕು ಅಂತೇಳಿಲ್ಲ, ಒಂದೆರಡು ಸಲ ಹೂಡಿದ್ರೆ ತೊಂದರೆ ಇಲ್ಲ, ಕಳೆಗಳೇ ಕಡಿಮೆ. ಮೊದಲ ಹಂಗಲ್ಲಾಯಿತು, ಉಂಟಿ ಭಾಳ ಮಾಡಬೇಕಾಯಿತು, ಮೂರು ನಾಲ್ಕು ಸಲ ಅದನ್ನು ಹೂಡಿ ಹೂಡಿ ಹೂಡಿ ಸಣ್ಣ ಮಾಡಬೇಕಾಯಿತು. ಈಗ ಟಿಲ್ಲರ್ದಿಂದ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ. ಕಳೆ ಕಡಿಮೆ ಆಗಲಿಕ್ಕೆ ಕಾರಣ ಏನು? ಕಳೆ ಇದೆ, ಟಿಲ್ಲರ್ ಸರಿಯಾಗಿ ಹೂಡಿದ್ರೆ ಕಳೆ ಕಡಿಮೆ ಆಗದ ಅಂತ ನಮ್ಮ ಅನುಭವ ಅನಿಸಿಕೆ. ಅದು ಅಂದರೆ ಕಲ್ಟಿವೇಷನ್ ಮಾಡ್ತೀವಲ್ಲ, ಉಳುಮೆ ಮಾಡ್ತೀವಲ್ಲ, ಆಳವಾದ ಉಳುಮೆ ಅದಕ್ಕೇನು ಕಾರಣ ಆಗಿರ್ಬೋದ? ಇಲ್ಲ ಇಲ್ಲ, ಅದರಲ್ಲೇನು ಆಳವಾದ ಉಳುಮೆ ನಮ್ಮ ಈ ಕಡೆಗೇನು ಮಾಡಿದ್ರೆ, ಯಾಕೆ ಅದ್ರ ಇಲ್ಲಿ ಇರುವಂಥ ಟಿಲ್ಲರ್ ಸಣ್ಣದಲ್ಲ, ಅದಕ್ಕೆ ನಮಗೆ ಬೇಕಾದಷ್ಟೇ ಉಳುಮೆ ಮಾಡ್ತೀವಿ, ಹೊರತಾಗಿ ಅದಕ್ಕೆ ಹೆಚ್ಚು ಮಾಡೋದಿಲ್ಲ. ಅಂದರೆ ಕಳೆ ಯಾಕೆ ಕಡಿಮೆ ಆಯಿತು ಅನ್ನೋದು? ಕಳೆ ಕಡಿಮೆ ಅಂದರೆ ಅದರ ವಿಲ್ಲು ಭಾಳ ಫಾಸ್ಟ್ ಹೊತ್ತಿ ಹೊಡಿತದಲ್ಲ ಅದು, ಅಂದ್ರದ್ದು ಅದರದ್ದು, ಹಾಗಾಗಿ ಅದು ಕಳೆ ಕಡಿಮೆ ಆಗಿದೆ. ಅಂದರೆ ಮೊದಲೇ ನಮ್ಮ ಈ ಕಡೆಗೆಲ್ಲ ಈ ಮೀನು ಸಿಕ್ತಿತ್ತು ಸಣ್ಣ ಪುಟ್ಟ, ಅವೆಲ್ಲ ಕಡಿಮೆ ಆಗ್ತಾ ಹೋಗೋದು, ಅಂದರೆ ಅದನ್ನ ಫಾಸ್ಟ್ ಹೊಡೋಕಾಗಿ ಇದು ಹಂಗಾಗೋದಿಲ್ಲ. ಆಯಿತು, ಮೊದಲು ಹೂಡೋದು ಏನಾಯ್ತು ಕೇಳಿದ್ರೆ ಹಿಂಗೆ ಮರ್ಚ್ಕೊಂತ ಹೋಯ್ತಿತ್ತು, ಅದರಿಂದ ಎಲ್ಲ ಜೀವ ಅಷ್ಟೆಲ್ಲ ಸಾವುದಿಲ್ಲ. ಆಗಿತ್ತು ಇದರಲ್ಲಿ ಹೆಚ್ಚಿನದಾಗಿ ಸತ್ತು ಹೋಗ್ತದೆ ಅಷ್ಟೇ, ಹಂಗಾಗಿ ಕಳೆ ಕಡಿಮೆ ಆದು. ಇದು ಗದ್ದೆಯೊಳಗೆ ಒಂದೇ ತಳಿ ಬೆಳೆಯೋದು ಅಥವಾ ಬೇರೆ ಬೇರೆ ತಳಿ? ಇಲ್ಲ, ಬೇರೆ ಬೇರೆ ಅದು, ಬೇರೆ ಬೇರೆ ಅಂದರೆ ನಮ್ಮದು ಇಲ್ಲಿ ಧಾನ್ಯೊಳಗೂ ಬೇರೆ ಬೇರೆ ಅದಾಗಿ, ಭತ್ತದೊಳಗೂ ಬೇರೆ ಬೇರೆ ಧಾನ್ಯ ಬೆಳಿತೀವಿ. ಭತ್ತ ಅಂದರೆ ಈಗ ಜ್ಯೋತಿ ಬಂದಿದೆ, ಉಮಾ ಬಂದಿದೆ, ಅದು ಭದ್ರ ಅಂತೇಳಿ ಒಂದು ಬಂದಿದೆ, ಮತ್ತು ಈ 1001 ಮಾಳ ತಳಿ ಬಂದದ್ದು. ಯಾಕೆ ಬೇರೆ ಬೇರೆ ಬೆಳೆಯೋದು, ಒಂದೇ ಯಾಕೆ ಬೆಳೆಯಲ್ಲ? ಅಂದರೆ ಇಲ್ಲಿ ನಮಗೆ ಯಾವ್ದು ಹೆಚ್ಚು ಫಸಲು ಸಿಗ್ತದೆಯೋ ಅದನ್ನು ನಾವು ಹೆಚ್ಚು ಇದು ಮಾಡ್ತೀವಿ. ಅಂದರೆ ಈ ಒಬ್ಬರು ಜ್ಯೋತಿನ ಹಾಕ್ತಾರೆ, ಅದಕ್ಕೆ ಅವ್ರ ಫಸಲು ಕಡಿಮೆ ಆಯಿತು ಅಂದ್ಕೊಳ್ಳಿ, ಅದ್ರ ಬಿಡ್ತಾರೆ ಮತ್ತೊಂದು ಮಾಡ್ತಾರೆ. ಇಲ್ಲಿ ಹೆಚ್ಚಿನದಾಗಿ ಜ್ಯೋತಿ ಮಾಡ್ತಾರೆ, ಉಮಾ ಮತ್ತು ಭದ್ರ, ಅದು ಹೆಚ್ಚು ಫಸಲು ಕೊಡ್ತದ ಮೂಲಕ ಅದನ್ನು ಮಾಡೋದು. ಈ ಬಾಕಿ ದಾನಿ ತಂದು ನೋಡಿದ್ದಾರೆ, ಇಲ್ಲಿ ಮಳೆ ಜನ ನೋಡಿದ್ದಾರೆ, ಅದರ ಫಸಲು ಕಡಿಮೆ ಅದು, ಉತ್ತರ ಭಾಳ ಕಡಿಮೆ ಬರೋಕ್ಕಾಗಿ ಅದ್ರ ತೆಗಿತಾ ಇದ್ದಾರೆ. ಮೊದಲಿನಿಂದನೂ ಭಾಳ ಹಿಂದಿನಿಂದನೂ ಒಂದೊಂದು ದಾನಿ ನೋಡ್ಕೊಂತ ಬಂದಾರೆ. ಮತ್ತು ಭತ್ತನೂ ಹಾಗೆ, ಹುಲ್ಲು ಹಾಗೆ, ಫುಲ್ಲು ದೊಡ್ಡ ಅದನ್ನು ನೋಡ್ತಾರೆ, ಅದ್ರ ತೆನಿ ದೊಡ್ಡ ನೋಡ್ತಾರೆ, ನಮ್ಮ ಈ ಕಡೆ ಅದು ನೋಡಿ ಮಾಡ್ತಾರೆ. ಈಗ ಅದನ್ನೆಲ್ಲನೂ ನೋಡಿದ್ಮೇಲೆ ಯಾವ ತಳಿ ಹೆಚ್ಚು ಬೇಡಿಕೆ ಇದೆ ಇಲ್ಲಿ? ಹೆಚ್ಚಿನದಾಗಿ ನಮ್ಮ ಕಡೆಗೆ ಜ್ಯೋತಿ ಮತ್ತು ಉಮಾ ಮತ್ತು ಭದ್ರ, ಇದು ಮೂರು ಹೆಚ್ಚಿನದಾಗಿ ಈಗಿನ ಇದರಲ್ಲಿ ಅದು ನಡೀತದೆ. ಮೊದಲು ಹಿಂದಕ್ಕೆ 1001 ಇತ್ತು, ಅದು ಕಡಿಮೆ ಆಯಿತು ಬಂದದೆ, ಈಗ ಹೆಚ್ಚಿನದಾಗಿ ಇದು ಮೂರು ತಳಿ ಹೆಚ್ಚಾಗಿದೆ. ಅಂದರೆ ಮಳೆಗಾಲದಲ್ಲಿ ಉಮಾ ಮತ್ತು ಜ್ಯೋತಿ ಬೆಳಿಗ್ಗೆ ಬೇಸಿಗೆಗೆ, ಮಳೆಗಾಲದಲ್ಲಿ ಉಮಾ ಜ್ಯೋತಿ ಭದ್ರ. ನೀವು ಮೂರು ಬೆಳೀತೀರ? ಮೂರು ಬೆಳೀತಾರೆ. ಹೌದೌದು, ಮೂರು ಬೆಳೆಯೋದು ಕಾರಣ ಏನು? ಯಾಕಂದರೆ ಎರಡೂ ಎಲ್ಲನೂ ಇಳುವರಿ ಅಷ್ಟೇ ಇದೆ, ತೆನೆ ಗಾತ್ರ ಅಷ್ಟೇ ಇದೆ, ಹುಲ್ಲಿಂದ ಎತ್ತರನೂ ಅಷ್ಟೇ ಇದೆ, ಹಿಂಗಿದ್ದಾಗ ಮೂರನ್ನೂ ಯಾಕೆ ಬೆಳಿತಾರೆ? ಅದು ಕೆಲವೊಂದು ನಮ್ಮ ಮನೆಗೆ ಬೇಕು ಅಂಬಂಥ ಇದರಿಂದ ಮೂರು ಬೆಳೀತಾರೆ ಒಬ್ಬೊಬ್ಬರು. ಅಂದರೆ ಒಬ್ಬರು ಕೆಂಪು ಅಕ್ಕಿ, ಬಿಳಿ ಅಕ್ಕಿ ಅಂತೇಳಿ ಉಂಟಲ್ರಿ, ಅದರಿಂದ ಕೆಂಪು ಅಕ್ಕಿನೇ ಬೇಕು ಅಂದರೆ ಕೆಂಪು ಅಕ್ಕಿನೇ ಹೆಚ್ಚಿನದಾಗಿ ಬೆಳೀತಾರೆ. ಕೆಲವು ಬಿಳಿ ಅಕ್ಕಿ ಬೇಕು ಅಂದರೆ ಬಿಳಿ ಅಕ್ಕಿನೂ ಬೆಳೀತಾರೆ. ಅದು ಮತ್ತೆ ಅವ್ರವ್ರಿಗೆ ಅನುಕೂಲ ಆಗಿ ಅವ್ರವ್ರು ಬೆಳೋದು. ಸರಿ, ಅವ್ರವ್ರ ಅನುಕೂಲ ಆಗಿ ಅವ್ರು ಬೆಳೀಲಿ. ನೀವು ಮೂರು ಬೆಳಿತಿರಲ್ಲ, ಒಂದು ಮಾರ್ಲಿಕ್ಕೆ, ಒಂದು ಕೊಡ್ಲಿಕ್ಕೆ, ಒಂದು ತಿನ್ಲಿಕ್ಕೆ, ಹಿಂಗನ? ಹೌದೌದು, ಒಂದು ಅಂದ್ರೆ ಹಿಂಗೆ ಕೆಲವೊಂದು ಮಾರ್ಲಿಕ್ಕಾಗೂ ಇಡ್ತಾರೆ. ಅಂದ್ರೆ ಅದ್ರ ಈ ಬೆಳೆಯ ಭತ್ತ, ಈ ಜ್ಯೋತಿ ಭತ್ತಗೆ ಹೆಚ್ಚು ರೇಟ್ ಉಂಟು, ಅದು ಮತ್ತೆ ತಳಿ ಹೆಚ್ಚಿನದಾಗಿ ಸಿಗ್ತದೆ, ಆ ಲೆಕ್ಕಗೆ ಅದು ಜ್ಯೋತಿ ಬೆಳೆದು. ಅಂದ್ರೆ ರೇಟು ಹೆಚ್ಚಾದ ಅದ್ರ ಫಸಲು ಹೆಚ್ಚಾದ ಮೂಲಕ ಜ್ಯೋತಿ ತಿನ್ಲಿಕ್ಕೂ ಕೂಡ ಚೆನ್ನಾಗಿ, ತಿನ್ಲಿಕ್ಕೆ ಒಂದ್ ನಂಬರ್ ಅದು, ಅದು ಜ್ಯೋತಿ ಒಂದ್ ನಂಬರ್ ತಿನ್ಲಿಕ್ಕೆ. ಬೆಣ್ತಿಗಿನ ತಿನ್ಲಿಕ್ಕೆ ಬರ್ತದೆ, ಕೊಚ್ಚಿಗಿನ ತಿನ್ಲಿಕ್ಕೆ ಬರ್ತದೆ. ಹುಲ್ಲು ಹುಲ್ಲು ಗಂಟಿಗೂ ಮತ್ತೆ ದೊಡ್ಡ ಬರ್ತದೆ ಅದು ಹುಲ್ಲು, ಅದು ಗಂಟಿ ತಿನ್ಲಿಕ್ಕೂ ಚಲೋದ ಆಕಳಿಗೆಲ್ಲ. ಮತ್ತೆ ಇದು ಭದ್ರ, ಅದು ಭದ್ರನು ಹುಲ್ಲು ಸ್ವಲ್ಪ ಸಣ್ಣ, ಅದ್ರ ಫಸಲು ಹೆಚ್ಚು ಉಂಟು ಅದ್ರದ್ದು ಭದ್ರದ್ದು. ಅಂದ್ರೆ ಅದ್ರ ಫಸಲು ತೆನೆ ದೊಡ್ಡ ದೊಡ್ಡ ಭತ್ತನು, ಮತ್ತೆ ಅದಕ್ಕೂ ರೇಟ್ ಅದು. ಈ ಜ್ಯೋತಿಗಂತ ಅದಕ್ಕೆ ಮತ್ತೆ ಹೆಚ್ಚು ಉಂಟು, ಒಂದು 50 ಹೆಚ್ಚು ಕೊಡ್ತಾರೆ, ಅಂದ್ರೆ ರೂಪಾಯಿನಲ್ಲಿ 8 ಹೆಚ್ಚಾಗಿ ಕೊಡ್ತಾರೆ. ಕಾರಣ ಕಾರಣ ಅದು ಅಂದ್ರೆ ಅದಕ್ಕೆ ಅಲ್ಲಿ ಬೇಡಿಕೆ ಹೆಚ್ಚು ಉಂಟಂತೆ. ಅದೇ ಯಾಕೆ? ಯಾಕಕ್ಕೆ ಅಂದ್ರೆ ಅವ್ರ ಭತ್ತ ಬೆಳೆ ಕೆಂಪು ಉಂಟಲ್ರಿ, ಕೆಂಪು ಇರಲಿಕ್ಕೆ ಆಗೋಕೆ ಅದು ಕೆಂಪು ಅಕ್ಕಿ ಆಗಿ ಅದು ಹೆಚ್ಚಿನ ಕೊಚ್ಚಿಗೆಗೆ ಹೋಗ್ತದೆ ಅದು, ಹಂಗಾಗಿ ಅದನ್ನ ತಕಂತಾರೆ ಅಂತೇಳಿ ಇವರು ವ್ಯಾಪಾರಸ್ಥರನ್ನ ಮಾತ್ರ ಹೇಳೋದು. ಮತ್ತೆ ಅದನ್ನ ಜಾಸ್ತಿ ಬೆಳಿಬೇಕಾಯ್ತು. ಅದನ್ನು ಅಂದ್ರೆ ಈಗ ಕೆಲವು ಏನ್ ಮಾಡ್ತಾರೆ, ಅದ್ರೆ ಅದನ್ನೇ ಬೆಳಿತಾರೆ ಕೆಲವು. ಈ ನಮಗೆ ಬೇಕು ಅಂತೇಳಿ ಜ್ಯೋತಿನೇ ಹೆಚ್ಚು ಬೆಳಿತಾರೆ. ಜ್ಯೋತಿ ತಿನ್ಲಿಕ್ಕೆ ಭಾಳ ಟೇಸ್ಟ್ ಅದು, ಆ ಜ್ಯೋತಿ ಅಕ್ಕಿ ಉಂಟಲ್ರಿ, ಅದು ತಿನ್ಲಿಕ್ಕೆ ಭಾಳ ಚಲೋ. ಅದು ರೊಟ್ಟಿ ಮಾಡ್ಬೋದು, ಅಕ್ಕಿ ಅನ್ನನೂ ಮಾಡ್ಬೋದು, ಹಿಂಗೆ ಅದು. ಹೌದಾ? ರುಚಿನೂ ಇದೆ. ಹಾಂ, ರುಚಿ ಭಾಳ ಉಂಟು ಅದು. ಈ ಭದ್ರಕ್ಕಂತ ಅದೇ ರುಚಿ ಅದು. ಭದ್ರ ಅದು ರುಚಿ ಇಲ್ಲ ಅಷ್ಟು. ರುಚಿ ಇದಕ್ಕಂತ ಕಡಿಮೆ ಅದೇ, ರುಚಿ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಇದಕ್ಕಂತ ಸ್ವಲ್ಪ ಕಡಿಮೆ ಉಂಟು. ಆದರೂ ಬೇಡಿಕೆ ಬೇಡಿಕೆ ಅದೇ ಅಂದರೆ ಅದು ಸ್ವಲ್ಪ ಅಂದರೆ ಈಗ ನಮ್ಮ ಪ್ರದೇಶದಲ್ಲಿ ಒಂದು ಭತ್ತಕ್ಕೆ ಹೆಚ್ಚು ಬೇಡಿಕೆ ಇರುತ್ತೆ, ಮತ್ತೊಂದು ಪ್ರದೇಶದಲ್ಲಿ ಅದಕ್ಕೆ ಹೆಚ್ಚು ಬೇಡಿಕೆ ಅದೇ ಹಿಂಗಿದೆ. ಮತ್ತೆ ಅಲ್ಲಿ ಭತ್ತ ಹೋದ್ಮೇಲೆ ಕೆಲವೊಂದು ಅವಲಕ್ಕಿಗಾಗಿ ಹೋಗ್ತದೆ, ಕೆಲವೊಂದು ಅಕ್ಕಿಯಾಗಿ ಹೋಗ್ತದೆ, ಬೆಣತಕ್ಕಿಯಾಗಿ ಕೆಲವೊಂದು ಕುಚ್ಚಿಗೆಯಾಗಿ ಹೋಗ್ತದೆ. ಜ್ಯೋತಿ ಜ್ಯೋತಿನೂ ಹಂಗೆ ಅದು ಹಂಗೆ ರೊಟ್ಟಿಗಂತೂ ಬರ್ತದೆ, ದೋಸೆ ಮಾಡ್ಲಿಕ್ಕೆ ಬರ್ತದೆ, ಬೇಕಾದ್ರೆ ಯಾವುದೊಂದು ರೊಟ್ಟಿ ಮಾಡ್ಬೋದು, ರೊಟ್ಟಿನೂ ಮಾಡ್ಬೋದು, ದೋಸೆ ಮಾಡ್ಬೋದು, ಅನ್ನ ಮಾಡ್ಬೋದು, ಬೆಣತಕ್ಕಿನೂ ಚಲೋ ಆಗ್ತದೆ, ಕುಚ್ಚಿಗೆನೂ ಚಲೋ ಆಗ್ತದೆ. ಅದು ಮಳೆ ಬಂತು, ಗಾಳಿ ಬಂತು, ಹಂಗೆಲ್ಲ ಬಂದಾಗ ತಡ್ಕೊಳ್ಳುವಂಥದ್ದು ಏನ್ರಿ ಇದು ಶಕ್ತಿ ಇದೆ ಯಾವ್ದಕ್ಕೆ ಒಂದಕ್ಕಾದ್ರೂ ಇದರಲ್ಲಿ? ಅದಕ್ಕದ ಎರಡಕ್ಕೂ, ಇದು ಜ್ಯೋತಿಗುಂಟು ಭದ್ರಗುಂಟು ಇದಕ್ಕೂ ಉಂಟು, ಅದು ಬೀಳುವುದಿಲ್ಲ. ಜ್ಯೋತಿಯೊಳಗೆ ಎರಡು ನಮೂನಿ ಅಂತ, ಒಂದು ದೊಡ್ಡ ಒಂದು ಸಣ್ಣ. ಆ ದೊಡ್ಡದ್ದು ಸ್ವಲ್ಪ ಅಂದರೆ ಅದರ ಫಸಲು ಹೆಚ್ಚಾಯಿತು ಅಂದರೆ ಭೂಮಿ ಮೇಲೆ ಸಾವಿರ ಅಂಶ ಹೆಚ್ಚಿದ್ರೆ ಅದು ಬೀಳ್ತದೆ, ಇಲ್ಲ ನಿಂತ್ಕೊಂಡೆ ಇರ್ತದೆ. ಅದ್ರಾಗ ಎರಡು ಜ್ಯೋತಿ ಅದೆ, ಒಂದು ಸಣ್ಣದ್ದು ಒಂದು ದೊಡ್ಡದು ಅಂತೇಳಿ. ಅದು ಸಣ್ಣದ್ದು ಬೀಳೋದು ಕಳೆದಿಲ್ಲ, ಅದು ಮಳೆ ಬೀರಲಿ ಗಾಳಿನೇ ಬಿಸಿಲಿ ಏನೇ ಬಿಸಿಲು ಅದು ಬೀಳೋದಿಲ್ಲ. ಇದು ಸ್ವಲ್ಪ ದೊಡ್ಡ ಆದರೆ ಬೀಳ್ತದೆ. ಹಾಂ, ಜ್ಯೋತಿ ದೊಡ್ಡ ಜ್ಯೋತಿ ಅಂತೇಳಿ. ಹಾಗಾಗಿ ಒಂದಿಲ್ಲ ಒಂದು ಕೈ ಹಿಡಿತು ಅನ್ನೋ ಆಸೆನೂ ಇರುತ್ತೆ. ಹೌದೌದು, ಅಂದರೆ ನಮಗೆ ಹೀಗೆ ಎರಡು ರೀತಿಯಿಂದನೂ ಆರಾಮ ಇರ್ತದೆ ಅದು. ಯಾಕೆ ಅಂದರೆ ಒಂದು ಅದು ಮಳೆ ಆದರೂ ಬೀಳುವುದಿಲ್ಲ, ಭತ್ತ ಇರ್ತದೆ ಎಂಬುದೊಂದು ಆಸೆ ಇರ್ತದೆ. ಅಂದರೆ ಆ ಲೆಕ್ಕಕ್ಕೆ ನಮ್ಗೆ ಅದನ್ನು ಇದು ಮಾಡೋದು. ಕಟಾವು ಎಲ್ಲ ಒಮ್ಮೆ ಬಂದ್ಬಿಡ್ತು? ಹಾಂ, ಒಂದೇ ಸಲ ಬರ್ತದೆ ಕಟಾವು ಎಲ್ಲ, ಒಂದೇ ಸಲ ಬರ್ತದೆ. ಅದು ಒಂದು ಟೈಮ್ನಲ್ಲಿ ನಾವು ಅದರ ಟೈಮಿಂಗ್ ಇರ್ತದೆ, ಅಂದರೆ ನಾವು ಈ ಟೈಮ್ನಲ್ಲಿ ಬೀಜ ಹಾಕಿದ್ರೆ ಅಗಿ ಹಾಕಿದ್ರೆ ಅದು ಇಂಥದ್ದೇ ಟೈಮ್ನಲ್ಲಿ ನಮ್ಗೆ ಕಟಾವು ಬರ್ತದೆ ಅಂತೇಳಿ ಬರ್ತದೆ. ಅದು ಈ ಕಳೆದ ವರ್ಷ ಏನಾಯ್ತು ಕೇಳಿದ್ರೆ ನಮಗೆ ಟೈಮ್ ನಮಗೆ ಮಳೆಗಾಲ ಹೆಚ್ಚಾಗ್ಬಿಡ್ತು, ಮಳೆಗಾಲ ಹೆಚ್ಚಾಗಿ ನಮ್ಮದು ಕಟಾವು ನವಂಬರ್ದೊಳಗೆ ಅದು ಕಟಾವು ಆಗಬೇಕಾಯಿತು. ಡಿಸೆಂಬರ್ದಲ್ಲಿ ನಮ್ಗೆ ಲಾಸ್ಟ್ ಕಟಾವು ಮಾಡಾಯ್ತು, ಭಾಳ ಭತ್ತ ಆಗಿತ್ತು ಎಲ್ಲ ಹೋಗ್ಬಿಡ್ತು ಅವಾಗ. ಅಂದರೆ ಮಳೆನೂ ಕೈಯಮ್ಮ ಕಂಟಿನ್ಯೂ ಮಳೆ ಹೋಯ್ತು ಉಳಿತು, ಇಲ್ಲಿ ಯಾರು ಕೆಲವು ಏನು ಮಾಡೋಕ್ಕೂ ಆಗಲಿಲ್ಲ. ಅದು ಅಕ್ಟೋಬರ್ ಎಂಡ್ ಸ್ಟಾರ್ಟ್ ಮಾಡಿದ್ರೆ ನವಂಬರ್ ಫಸ್ಟ್ ಮುಗಿದು ಬಿಡಬೇಕಾಯಿತು, ಮುಗಿಲೇ ಇಲ್ಲ. ಅಂದರೆ ಮಳೆಯಿಂದ ಸ್ವಲ್ಪ ಭತ್ತ ನಮ್ಗೆ ಭಾಳ ಹಾನಿಯಾಗದೆ, ಭತ್ತ ಉದ್ರಿ ಅಂದರೆ ಹೊರೆ ಹಾಕಬೇಕಾದ್ರೆ ಬೀಳ್ತದೆ. ಕಟಾವು ಆಗೋಕ್ಕಂತ ಮೊದಲು ಬಿದ್ದಂದು ಹೋಗ್ಬಿಡ್ತು, ಕಡೆಗೆ ಹೊರೆ ಹಾಕ್ತಾರೆ ಅಲ್ಲೇ, ಪಿಂಡಿ ಹಾಕಬೇಕಾದ್ರೂ ಬಿದ್ದು ಬಿಡ್ತದೆ. ಅವಾಗ ಹೋದನ್ ಭತ್ತನ ರಾಶಿ ಹೋಗ್ಬಿಟ್ಟದು, ಇಲ್ಲಿ ನಮ್ಮ ಊರಲ್ಲಿ ರಾಶಿ ಕಾಣ್ತಿತ್ತು, ಈಗ ಗೊತ್ತಾಗುದಿಲ್ಲ. ಯಾಕೆಂದ್ರೆ ಅವಾಗ ಮಳೆಗಾಲ ಮಳೆ ಬಿದ್ದ ಕೂಡ ರಾಶಿ ಹುಟ್ಟುಬಿಟ್ಟಿತ್ತು, ಸೇಮ್ ಆಗಿ ಹಾಕಿದ ಟೈಪ್ ಆಗಿತ್ತು ಅಲ್ಲಿ. ನನ್ನ ಮನೆಯಾಗಿತ್ತು ಅರ್ಧಕ್ಕರ್ಧ. ಹಾ, ಅರ್ಧಕ್ಕರ್ಧ ಸಿಕ್ಕಿದೆ ಅಷ್ಟೇ. ಸಿಕ್ಕಿದ ಭತ್ತದಲ್ಲಿ ಏನಾದರೂ ಗುಣಮಟ್ಟ ಕೆಟ್ಟಿತ್ತ? ಇಲ್ಲ, ಅಷ್ಟೇನು ಕೆಟ್ಟಂಗೆ ಕಾಣಿಲ್ಲ, ನಾವು ಅದನ್ನು ಪರೀಕ್ಷೆ ಮಾಡಿ ನೋಡ್ರಿ, ಇಲ್ಲ ಕೆಡಲಿಲ್ಲ. ಅಂದರೆ ಅದರದ್ದು ಒಳಗೆ ಉಳಿಲಿಕ್ಕಾಗಕ್ಕೆ, ಅಂದರೆ ಭತ್ತ ಅಂದರೆ ಏನಾಯ್ತು ಕೇಳಿದ್ರೆ ಕಟಾವು ಮಾಡಿದ ಉಳಿಲಿಕ್ಕಾಗಿ ಅದು ಅಷ್ಟು ಕೆಡಲಿಲ್ಲ. ಅದು ಕೊಯ್ದು ಹಾಕಿಬಿಟ್ರೆ, ಕಟಾವು ಮಾಡಿಬಿಟ್ರೆ ಭತ್ತ ಹಾಳಾಗ್ಬಿಡ್ತಿತ್ತು, ಅದು ಮೊಕ್ಕ ಬರ್ತದೆ. ನೀವು ಕೊಯ್ದು ನಾವು ಕಟಾವು ಮಾಡಿ ಇಟ್ಟುಬಿಡ್ತೀವಲ್ರಿ, ಮಳೆ ಬಿದ್ದ ಕೂಡಲೇ ಒಂದು ಎರಡು ದಿವಸದೊಳಗೆ ಇಷ್ಟು ದೊಡ್ಡ ಮೊಳಕೆ ಬಂದು, ಅದು ಮೊಳಕೆ ಬಂದ ಮೇಲೆ ಮತ್ತೆ ಇಲ್ಲಿ ಭತ್ತ ತಗೊಂಬೋರು ಯಾರು ಇಲ್ಲ, ನಾವು ತಿನ್ನೋಕ್ಕಾಗಲ್ಲ, ತಿನ್ನೋಕ್ಕಾಗೋದಿಲ್ಲ. ಮತ್ತೆ ಯಾರು ತಗೊಂಬೋರು, ಈಗ ಒಂದು 15 ರೂಪಾಯಿ ರೇಟ್ ಆದಂದ್ರೆ 10 ರೂಪಾಯಿ 12 ರೂಪಾಯಿ ಕೇಳ್ತಾರೆ. ಅದನ್ನೇನು ಮಾಡ್ತೀರಿ? ಅದು ನಾವು ಏನಾದ್ರು ಮಾಡಿ ಅವ್ರಿಗೆ ಕೊಟ್ಟಾಕೋದು, ಏನು ಮಾಡ್ಲಿಕ್ಕೆ ಬರುದು ನಮ್ದು ಅಷ್ಟು, ಅದ್ರ ತಿನ್ಲಿಕ್ಕೆ ಬರುದಿಲ್ಲ. ಹೆಚ್ಚು ಅನ್ನ ಮಾಡ್ಲಿಕ್ಕೆ ಹೋದ್ರೆ ಅವ್ನ ಮನೆ ವಾಸನೆ ಬರ್ತದೆ, ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ ವ್ಯಾಪಾರದವ್ರು ಅಂತ. ನಾವು ಕಡೆಗೆ ಏನಾದರೂ ಮಾಡಿ ಕೊಟ್ಟಾಕ್ಬಿಡೋದು. ಹಿಂಗುಂಟು ದನಗಳು ತಿನ್ನಲ್ಲ? ದನಗಳು ತಿನ್ನೋದಿಲ್ಲ, ಹುಲ್ಲು ಒಣಸರು ವಾಸನೆ ಬರ್ತದೆ, ತಿಂತವೆ. ನಮಗೆ ಮನುಷ್ಯರಿಗೆ ಗೊತ್ತಾಗ್ತದೆ, ಅವು ಮೂಕು ಪ್ರಾಣಿಗೇನು ಗೊತ್ತಾಗೋದಿಲ್ಲ, ಹೊಟ್ಟೆಗೆ ಬೇಕು ಅಂತೇಳಿ ತಿಂತವೆ ಅಷ್ಟೇ. ಅಲ್ಲ, ಈ ಮೊಳಕೆ ಬಂದು ಕಾಳನ್ನ ಅಂತವಲ್ಲ, ಕಾಳು ತಿನ್ನೋದು ಕಡಿಮೆ, ಅದು ತಿನ್ನೋದು ಕಡಿಮೆ ಅಂತ. ಕೆಲವೊಂದು ಗಂಟೆ ತಿಂತದೆ, ಕೆಲವೊಂದು ತಿನ್ನೋದಿಲ್ಲ. ಹಿಂಗದು ಕೆಲವೊಂದಿಷ್ಟು ಬಣ್ಣ ಆಗಲಾರದೆ ಇರುವಂತ ಅಕ್ಕಿನೂ ಕೂಡ ಸಿಕ್ಕಿದೆ ನಿಮ್ಗೆಲ್ಲ? ಹೌದೌದು, ಅದು ಸಿಕ್ಕಿದೆ. ಮನೆಗೆ ಏನು ತೊಂದರೆ ಆಗಲಿಲ್ಲ? ಇಲ್ಲ ಇಲ್ಲ, ನಾವು ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಸಿಕ್ಕಿದೆ, ಅಷ್ಟು ಸಿಗ್ತದೆ, ಅಕ್ಕಿ ತೊಂದರೆ ಇಲ್ಲ. ಸಪ್ರೇಟ್ ಕಟಾವು ಮಾಡೋದು ಮಷಿನ್ ಮಾಡುತ್ತೆ? ಹಾಂ, ಸಪ್ರೇಟ್ ಈಗ ಬಂದಿದೆ, ಮಿಷಿನ್ ಬಂದಿದೆ, ಈಗ ಕಟಾವು ಮಾಡೋ ಮಿಷಿನೇ ಸಪ್ರೇಟ್ ಬಂದಿದೆ. ಅದು ಇಲ್ಲಿ ಈಗ ಈಗ ಇಲ್ಲಿ ಕಾಣ್ತಾ ಇರೋದು ಅಂದರೆ ಕಟಾವು ಮಾಡೋದಷ್ಟೇ ಮಿಷಿನ್ ತಂದಿದ್ದಾರೆ. ಈಗ ಕೆಲವೊಂದು ಊರಲ್ಲಿ ಅದೇ ಅಂತ ಎರಡು, ಅಂದರೆ ಕಟಾವು ಮಾಡಿ ಹಸಿ ಕಟ್ಟು ಕಟ್ಟೋದು ಅಂದರೆ ಸ್ವಲ್ಪ ಪಿಂಡಿ ಪಿಂಡಿ ಕಟ್ತದೆ ಅಲ್ರಿ, ಅದು ಬಂದಿದೆ ಅಂತೇಳಿ ಹೇಳ್ತಾ ಇದ್ದಾರೆ, ನಾವೇನು ನೋಡಲಿಲ್ಲ. ಮತ್ತು ಈಗ ದೊಡ್ಡ ಮಿಷಿನ್ ಬಂದದೆ ಅಂತೆ, ಅದು ನಮ್ಮ ಬಾಜು ಊರಿಗೆ ಬಂದಿತ್ತು ಕರ್ಕಿ ಅಂತೇಳಿ, ಅಲ್ಲಿ ಭತ್ತ ಬೇರೆ ಹುಲ್ಲು ಬೇರೆ ಮಾಡಾಕೋದು. ಆ ದೊಡ್ಡ ಮಿಷಿನ್ ಬಂದಿತ್ತಂತೆ ಇಲ್ಲಿ ನಮ್ಮ ಇಲ್ಲಿ ಬರಲಿಕ್ಕೆ ಬರೋಕ್ಕೂ ಅದಕ್ಕೆ ರೋಡ್ ಬೇಕು, ದೊಡ್ಡ ಜಾಗ ಬೇಕಂತ ಹೋಗ್ಲಿಕ್ಕೆ. ಇದು ಸಣ್ಣ ಮಿಷಿನ್ನು ಕಟಾವು ಮಾಡೋಕ್ಕೆ ಹೋಗ್ತಾಯ್ತದೆ, ಸಣ್ಣ ದಾರಿ ಇದ್ದರೆ. ಇಲ್ಲ 4 ಮಂದಿ ನೆಕ್ಕ ಹೋಗಿ ಆಚೆಗಾರು ಇಡ್ತಾರೆ, ಅದನ್ನ ನೆಕ್ಕಂಡು ಹೋಗಿ ಇಡಲಿಕ್ಕೆಲ್ಲ ಬರೋದಿಲ್ಲ. ಹ್ಞೂ, ತೊಗೊಂಡೋಗಿ ಬೇರೆ ಕಡೆ ಒಯ್ಯಲಿಕ್ಕೆ ಕಷ್ಟ ಆಗುತ್ತೆ. ಕಷ್ಟ ಆಗ್ತದೆ. ಹಂಗ ಅವಾಗ ಏನು ಮಾಡ್ತೀರಿ? ಅವಾಗ ಏನು ಮಾಡಲಿಕ್ಕೂ ಬರೋದಿಲ್ಲ, ಇದೇ ನಾವು ನೋಡೋದು, ಇದೇ ಪರ್ಯಾಯ ಅಂತಾರೆ, ಇದೇ ಸಣ್ಣ ಮಿಷಿನ್ನಾಗೆ ಕೆಲಸ ಮಾಡೋದು. ಈಗ ಮತ್ತೆ ಕಾಳು ಸಪ್ರೇಟ್ ಮಾಡ್ಬೇಕಂದ್ರೆ ಅದು ಮುಂಚೆ ಬಡಿತಿದ್ವಲ್ಲ, ಅದೇ ರೀತಿ ಮಾಡೋದು? ಹೌದು, ಈಗ ನಾವು ಅಂದ್ರೆ ಕಾಳು ಬೇರೆ ಮಾಡೋದು ಅಂದ್ರೆ ಈಗ ಮಿಷಿನ್ ಈ ಕಡೆಗೆಲ್ಲ ಮಿಷಿನ್ ಏನು ಬರಲಿಲ್ಲ. ನಮ್ಮನೆ ಕಾಳು ಬೇರೆ ಮಾಡೋದು ಅಂದ್ರೆ ಮಂದಿನೇ ಬಡ್ದಿ ಅದನ್ನ ಕಾಳು ಬೇರೆ ಹುಲ್ಲು ಬೇರೆ ಮಾಡೋದು, ಹಂಗೆ ಮಾಡ್ತಾ ಇದ್ದಾರೆ. ಈಗ ಕಾಳು ಸಪ್ರೇಟ್ ಮಾಡಿದ್ರಿ, ಅದನ್ನ ಒಣಗಿಸ್ತೀರಿ ಸ್ವಲ್ಪ ಹೊತ್ತು? ಸಲಮ ಅಂದ್ರೆ ನಾವು ಒಣಗಿಸೋದಿಲ್ಲ ಅದನ್ನ, ಅಂದ್ರೆ ನಾವು ಕಟಾವ್ ಮಾಡಿ ಅದನ್ನ ಅಲ್ಲಿ ಗೆದ್ದಿದಲ್ಲೇ ಮೂರು ದಿವಸ ಉಣಿಸ್ತೀವಿ. ಹುಲ್ಲು ಮತ್ತೆ ಭತ್ತ ಎರಡು, ಭತ್ತ ಹುಲ್ಲು ಎರಡು ಮೂರು ದಿವಸ ಉಣಿಸ್ಕೊಂಡು ಆಮೇಲೆ ಇಲ್ಲಿ ತಕ ಅದ್ರ ಬಡದಿ ಅದ್ರ ಎತ್ತೀವಿ ಗಾಳಿಗೆ, ಇಲ್ಲರ ಟಿಲ್ಲರ್ ಪ್ಯಾನ್ಗೆ ಎತ್ತಿ ಆಮೇಲೆ ಅದ್ರ ಬೇರೆ ಮಾಡಿ ಅದ್ರ ಚೀಲ ತುಂಬುದು. ಭತ್ತ ತಂದು ಮನೆಯಲ್ಲಿ ಒಟ್ಟೋದು? ಹೌದೌದು, ಮನೆಯಲ್ಲೇ. ಎಲ್ಲರೂ ಗೆದ್ದೆದಲ್ಲಿ ಮಾಡಿದ್ರು, ಗೆದ್ದೆದಲ್ಲಿ ಈಗ ಕೆಲವು ಈಗ ತಾಡ್ಪತ್ರಿ ಬಂದಿದೆಲ್ರಿ, ತಾಡ್ಪತ್ರಿ ಈಗ ಕೃಷಿ ಇದರಿಂದನೂ ಕೆಲವು ಸಿಗ್ತದೆ ಕೆಲವು ಸಿಗುದಿಲ್ಲ, ಹಿಂಗಲ್ಲ ಅದು. ಅದರಿಂದ ತಕ್ಕ ಬಂದು ಅದರಿಗೆ ನಾವು ತಾಡ್ಪತ್ರಿ ಗೆದ್ದಿದ್ದಲ್ಲೇ ಜೀವ ಅದನ್ನು ಬಡ್ದು ಅದರಲ್ಲೇ ನಾವು ಬೇರೆ ಮಾಡಿ ತಕ್ಕ ಬರ್ತೀವಿ ಮನೆಗೆ ಭತ್ತ. ಹೌದು. ಭತ್ತ ಎಷ್ಟು ದಿನ ಇಟ್ಟರು ಏನು ಕೆಡಲ್ಲ? ಇಲ್ಲ ಇಲ್ಲ, ಅದು ಕೆಡುದಿಲ್ಲ. ಅಂದ್ರೆ ವಾತಾವರಣದ ತೇವಾಂಶ ಬಂದು ಬೂಸ್ಟ್ ಆಗುದು ಹಂಗೇನಾಗಲ್ಲ? ಬೂಸ್ಟ್ ಎಲ್ಲ ಆಗುದಿಲ್ಲ, ಅದಕ್ಕೆ ಸಣ್ಣ ಬಿಂಬಿ ಅಂತೇಳಿ ಆಗ್ತದೆ, ಅದು ಎಲ್ಲಾದ್ರೂ ಆಗ್ತದೆ ವೇಸ್ಟ್ ಮೇಲೆ ಮತ್ತೆ ಅದಿಲ್ಲ. ನೀವು ಬೇಕಾದಾಗ ಹೋಗಿ ಅಕ್ಕಿ ಮಾಡಿಸ್ಕೊಂಡ್ಬರ್ದು? ಈಗ ಬೇಕು ಬೇಕಾದಂಗೆ ಅಂತೇಳಿ, ಈಗ ಮೊದಲು ಹಂಗೆ ಮಾಡ್ತಾ ಇದ್ರು ಹಿಂದಕ್ಕನರೆಲ್ಲ. ಹಿಂಗಂದ್ರೆ ನಮಗೆ ಇವತ್ತಿಗೆ ಒಂದು 15 ದಿವಸ ಆಗೊಟ್ಟು, ಒಂದು 20 ದಿವಸ ಆಗೊಟ್ಟು ಮಾಡ್ಕೊ ಬರ್ತಿರು. ಈಗ ಹಂಗಲ್ಲ, ಈಗ ಡೈರೆಕ್ಟು ನಮಗೆ ಬೇಕಾದಷ್ಟು ಅಂತೇಳಿ ತಕೊಂಡೋಗಿ ಮಿಲ್ಗೆ ಹಾಕ್ತಾರೆ, ಕೊಚ್ಚಿಗೆ ಅದ್ರ ಕೊಚ್ಚಿಗೆ, ಬೆಣತಿಗೆ ಅದ್ರ ಬೆಣತಿಗೆ, ಹಂಗೆ ಮಾಡ್ಕೊ ಬರ್ತಾರೆ. ಒಮ್ಮದ ಮಕ್ಕಳೇ 5-4 ಚೀಲದಷ್ಟು ಅಕ್ಕಿ ಮಾಡ್ಕೊಂಡ್ಬರೋದು? ಹಾಂ ಹೌದೌದು. ಅದು ಹಂಗೆ ಮಾಡಿಟ್ರೆ ಏನು ತೊಂದರೆ? ತೊಂದರೆ ಇಲ್ಲ, ತೊಂದರೆ ಇಲ್ಲ. ನಮ್ದು ಇಲ್ಲಿ ನಾವು ಸ್ವಂತ ಬೆಳೆದ ಭತ್ತ ಅಲ್ರಿ ಅದು, ಹಂಗೆ ಬೇರೆ ಕಡೆ ಬೆಳೆದ ಭತ್ತ ಅಲ್ಲ ಆದ್ರೆ ಹೇಳಲಿಕ್ಕೆ ಬರೋದಿಲ್ಲ, ಹುಳ ಆಗ್ತದೆ ಎಲ್ಲ ಆಗ್ತದೆ. ಇಲ್ಲೇ ಯಾವ ಟೈಪ್ ಇಲ್ಲ, ನಮ್ಮ ಸ್ವಂತ ಬೆಳಿಲಿಕ್ಕೆ. ಅಂದ್ರೆ ಅದು ಹೆಂಗೆ ಬೆಳೆದೀವಿ ಅನ್ನೋದು ಗೊತ್ತಿರುತ್ತೆ, ಮತ್ತೆ ಹೆಂಗೆ ಅದನ್ನ ಕಾಪಾಡ್ಕೋಬೇಕು ಅನ್ನೋದು ಗೊತ್ತಿರುತ್ತೆ. ಗೊತ್ತಿರುತ್ತೆ. ಹೌದು, ಅದು ನಾವು ನಮ್ಮದೇ ಬೆಳೆ ಆಗಲಿಕ್ಕಾಗಿ ನಾವೇ ಸ್ವಂತ ಬೆಳೆದಾಗ ಬೆಳೆದೇ ಇದಾಗಬೇಕಾಗ ಅದು ನಮ್ಗೆ ಗೊತ್ತಿರುತ್ತೆ. ಕೆಲವೊಂದು ಟೈಮ್ನೊಳಗೆ ಅಕ್ಕಿಯನ್ನು ಸಂಗ್ರಹಿಸಿಡ್ತೀವಿ, ಅಂಗಡಿಯಿಂದ ತಂದಾಗ ಎಷ್ಟೋ ಸರಿ ಹಂಗಾಗಿರುತ್ತೆ, ಅದರೊಳಗೆ ಗೊಂಡೆ ಹುಳುಗಳು ಬರ್ತಾವೆ, ಬಾಲ್ ಹುಳು ಟೈಪ್ ಬರ್ತಾವೆ, ಹಂಗೆಲ್ಲ ಇಲ್ಲಿ ಯಾಕಾಗಲ್ಲ? ಹಂಗೆ ಅದು ಅಂಗಡಿಯಿಂದ ತರುವುದು ಅಂದರೆ ಅದು ಯಾವಾಗಿನಿಂದ ಬರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಕ್ಕಿ ಇಲ್ಲಿ ನಾವು ಸ್ವಂತ ಬೆಳೆದಂದಲ್ಲ, ನಮಗೆ ಅದು ಇಂತಿಷ್ಟು ತಿಂಗಳು ಬೆಳೆದಾಗದಂತ ನಮಗೆಲ್ಲ ಗೊತ್ತಿರ್ತದೆ. ಮತ್ತು ನಾವು ಅಕ್ಕಿ ಮಾಡೋದು ಒಂದು ಇಂತಿಷ್ಟು ತಿಂಗಳವರೆಗೆ ಇರ್ತದೆ ಎಂಬುದು ನಮ್ದು ಒಂದು ಅಂದಾಜು ಇರ್ತದೆ. ಈಗ ನಾವು ಅಕ್ಕಿ ಬೆಳೆದ್ರೆ ಒಂದು ವರ್ಷದವರೆಗೆ ಇರ್ತದೆ ಎಂಬುದು ಗೊತ್ತಿರ್ತದೆ. ಹಾಗಾಗಿ ಅದಕ್ಕೆ ನಾವು ಪೌಡ್ರ್ ಎಲ್ಲ ಹಾಕೋದಿಲ್ಲ. ಈ ಅಂಗಡಿಯಿಂದ ಬರುವಂಥದಕ್ಕೆ ಪೌಡ್ರ್ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಪೌಡ್ರದ್ದು ಅವ್ರದ್ದು ಕೆಮಿಕಲ್ ಇದು, ಅವ್ರದ್ದು ಗ್ಯಾರಂಟಿ ಕಡಿಮೆ ಆದ ಕೂಡ ಹುಳನೂ ಆಗ್ತದೆ, ವಾಡ್ಲೂ ಆಗ್ತದೆ ಅದ್ರಾಗ. ಮತ್ತೆ ಎರಡನೇದಾಗಿ, ಅಕ್ಕಿ ನಾವು ಮಾಡಬೇಕಾದ್ರೆ ಫುಲ್ಲು ಉಣಿಸ್ತಾರೆ ಅವರು, ಡ್ರೈ ಮಾಡ್ಕೊಂಡು ಅಕ್ಕಿ ಮಾಡ್ಕೊಡ್ತಾರೆ. ಯಾವುದು ಕೊಚ್ಚಿಗೆ ಮಾಡೋದಿದ್ರು, ಈ ಬೆಣತಿಗಿನೂ ಹಾಗೆ ನಮ್ಮದು ಇಲ್ಲಿ ಡ್ರೈ ಹಾಕೊಂಡು ಹೋಗ್ತದೆ, ಹಂಗಾಗಿ ಅಲ್ಲಿ ಡ್ರೈ ಹಾಕೊಂಡು ಬರೋಕೆ ನಮ್ಮದು ಹುಳ ಹೊಡೋದಿಲ್ಲ. ಈ ಅಂಗಡಿ ಮೇಲಿಂದೆಲ್ಲ ಹೇಳಲಿಕ್ಕೆ ಬರೋದಿಲ್ಲ, ಅದು ಯಾವ ನಮೂನಿ ಹಾಕ ಬರ್ತದೆ ನಮ್ಗೆ ಗೊತ್ತಿರೋದಿಲ್ಲ. ಬಂದೊಂದು 15 ದಿವಸ ನಾವು ಖಾಲಿ ಮಾಡಿದ್ರಂತೂ ಆಯಿತು, ತಿಂಗಳಾದ್ಮೇಲೆ ಕಡೆಗೆ ಏನಾದ್ರು ಶುರು ಆಗ್ತದೆ. ಅದಿದ್ದಂದ ಅಕ್ಕಿ ತಂದು ಅಕ್ಕಿಯಿಂದ ಏನೇನು ಮಾಡ್ತೀರಿ? ರೊಟ್ಟಿ ಮಾಡೋದು, ಅನ್ನ ಮಾಡೋದು, ಮತ್ತಿನ್ನೇನು? ಅಕ್ಕಿಯಿಂದ ರೊಟ್ಟಿ, ದೋಸೆ, ಅನ್ನ, ಮತ್ತು ಗಂಜಿ. ಕೆಲವೊಂದು ಮೊದಲು ಗಂಜಿ ಮಾಡ್ತಿರು, ಹಿಂದಕ್ಕೆಲ್ಲ ಅಕ್ಕಿಯಿಂದ ಗಂಜಿ ಮಾಡ್ತಾರೆ. ಈಗ ಯಾರು ಗಂಜಿ ಮಾಡೋದಿಲ್ಲ, ಅಕ್ಕಿಯಿಂದ ಅಕ್ಕಿಯಿಂದನೇ ಅನ್ನನೇ ಮಾಡ್ಕೊಂಡು ಊಟ ಮಾಡ್ತಾರೆ, ಹೊರತಾಗಿ ಮತ್ತೇನಿಲ್ಲ. ಗಂಜಿ ಯಾಕೆ ಮಾಡಲ್ಲ? ಗಂಜಿ ಉಪಯೋಗ ಏನು? ಈಗ ಗಂಜಿ ಅಂದರೆ ಈಗ ನಮ್ಮ ಈ ಕಡೆ ಕಡಿಮೆ, ದಕ್ಷಿಣ ಕನ್ನಡ ಬದಿಗೆ ಅದು ಗಂಜಿ, ಕೊಚ್ಚಿಗೆ ಗಂಜಿನೇ ಮಾಡ್ತಾರೆ. ಈ ಕಡೆ ಗಂಜಿ ಅಂದರೆ ಅದು ಅಂದರೆ ಏನಾಗಿದೆ ಕೇಳಿದ್ರೆ ಪ್ರಯೋಜನ ಆದರೂ ಅಂದರೆ ನಮಗೆ ಊಟ ಮಾಡಿ ರೂಢಿಲ್ಲ ಅದವ್ರಿಗೆ, ಅದು ಗಂಜಿ ಊಟ ಮಾಡಲಿಕ್ಕೆ ಬೇಜಾರು ಮಾಡ್ತಾರೆ. ಅಂದರೆ ಅದರಿಂದ ಪ್ರಯೋಜನ ಅದ, ಗಂಜಿಯಿಂದ ಭಾಳ ಇದಾದ, ಯಾಕೆ ನಾವು ಅಲ್ಲಿ ಭಾಳ ಕಡೆ ಉಂಡಾಗದೆ. ದಕ್ಷಿಣ ಕನ್ನಡಕ್ಕೆ ನಾವೆಲ್ಲಾದರೂ ಹೋದಂಗು ನಾನು ಗಂಜಿನೇ ಊಟ ಮಾಡ್ಕೊ ಬರ್ತೆ. ಈ ಊಟಕ್ಕೆ ಈ ಹೋಟ್ಲಿಗೆ ಹೋದ್ರೆ ಗಂಜಿ ಊಟ ಇಲ್ಲ ಅದು ನೋಡ್ಕೊಂಡು ಊಟ ಮಾಡ್ಕೊ ಬರ್ತೆ. ಇಲ್ಲಿ ಈಗ ನಮ್ಮ ಈ ಕಡೆಗೇನ ಅದಕ್ಕೆ ಇದ್ರೆ ಗಂಜಿ ಊಟ ಮಾಡಿ ಯಾರಿಗೂ ರೂಢಿಲ್ಲ, ಅದು ರೂಢಿ ಇದ್ರೆ ಊಟ ಮಾಡ್ತಿರು. ಹಿಂಗಾಗಿ ಅದು ಗಂಜಿ ಅದರಲ್ಲಿ ಇರುವ ಶಕ್ತಿ ಅಕ್ಕಿಯೊಳಗೆ ಅನ್ನದೊಳಗೆ ಇರಲ್ಲ. ಇಲ್ಲ ಇಲ್ಲ, ಅದು ಇರುವುದಿಲ್ಲ ಅಂದ್ರೆ ಅದು ಇಲ್ಲಿಯವ್ರಿಗೆ ಗೊತ್ತಿಲ್ಲ. ಅದು ಕೆಲವು ಗಂಜಿ ಊಟ ಮಾಡದಿರ್ಲಿಕ್ಕಾಗುತ್ತೆ, ಅದು ಯಾಕೆ ಅದ್ರ ಅನ್ನದೊಳಗೆ ಆ ತಿಳಿ ಅಂತೇಳಿ ಒಂದು ಉಂಟು, ಅದು ಅದ್ರ ಭಾಗ ಹೋಗ್ಬಿಡ್ತದೆ, ಅದ್ರದ್ದು ಸಾರಾಂಶ ಹೆಚ್ಚಿನದಾಗಿ ಪೌಷ್ಟಿಕಾಂಶ ಅದರಲ್ಲಿ ಹೋಗ್ಬಿಡುತ್ತೆ. ಹಾಗಾಗಿ ಅದು ಗಂಜಿ ಒಳಗೆ ಇದ್ದಷ್ಟು ಈ ಅನ್ನದಲ್ಲಿ ಸಿಗುದಿಲ್ಲ, ಅನ್ನದಲ್ಲಿ ಕಡಿಮೆ ಸಿಗ್ತದೆ. ಅಂದ್ರೆ ಗಂಜಿ ಅಂದ್ರೆ ಒಂಥರ ಕೀಳು ಅನ್ನೋಂಥದ್ದು ತಲೆಯೊಳಗೆ ಕುಂತಿದೆ ಅದು. ಹಾ, ಕೆಲವು ಹಂಗು ಉಂಟು, ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅದು ಗಂಜಿ ಉಣ್ತಿದ್ದವ ಬಡವ ಅಂಬಂತದ್ದು ಇರ್ತದೆ. ಆದ್ರೆ ಅದ್ರ ಪೌಷ್ಟಿಕಾಂಶ ಕೆಲವು ಜನಕ್ಕೆ ಅರ್ಥ ಆಗಲ್ಲ, ಕೆಲವು ಜನಕ್ಕೆ ಅರ್ಥ ಆಗದೆ. ಆದ್ರೆ ಹಾ, ಎಂಥದಕ್ಕೆ ಗಂಜಿ ಊಟ ಮಾಡಿ ರೂಢಿ ಇರುದಿಲ್ಲ, ಹಂಗ ಬೇಡ ಗಂಜಿ ಅಂತೇಳಿ ಅವರು ಮನಸ್ಸಿನಲ್ಲಿ ಅಷ್ಟೇ ಬಿಟ್ಟ ಮೇಲೆ ಅದು ಗಂಜಿ ಉಣಬಾರದು ಅಂಬಂತದ್ದು ಇಲ್ಲಿ ನಮ್ಮ ಇದ್ರ ಕಡಿಮೆ. ಆದ್ರೆ ಅದ್ರ ಊಟದ ಇದು ಗೊತ್ತಿದೆ ಅಂದ್ರೆ ಅದ್ರದ್ದು ಮಹತ್ವ ಅಲ್ಲ, ಮಹತ್ವ ಗೊತ್ತದೆ, ಆದ್ರೆ ಅವರು ರೂಢಿ ಇಲ್ಲ ಅದು. ಅದೇ ರೂಢಿ ಯಾಕೆ ಬಿಟ್ರು? ಹೌದಲ್ಲ, ಅದರ ಮೇಲೆ ಕೀಳುರಿಮೆ ಬಂದಿರೋದ್ರಿಂದ ಗಂಜಿ ಅಂದ್ರೆ ಅತ್ಯಂತ ಬಡವರು ತಿನ್ನುವಂತದ್ದು, ಹಿಂಗೆಲ್ಲ ಮನಸ್ಸಿನೊಳಗೆ ಬೆಳೆಸ್ಕೊಂಡಿರ್ತಾರೆ. ಅದೇ ಕಾರಣಕ್ಕಾಗಿ ಗಂಜಿ ಅದನ್ನೇನು ಮಾಡೋದು ಬಿಡು, ಅನ್ನುವಂಥದ್ದು ಬರುತ್ತೆ. ಹೌದೌದು, ಅದು ಆರು ಅದು ಅಂದ್ರೆ ಅದು ಕೀಳ್ಮಟ್ಟದಲ್ಲಿ ಅದೇ ಗಂಜಿ ಅಂದ್ರೆ ಮೊದಲಿನವರು ಬಡವರು ಊಟ ಮಾಡ್ತಿರು, ನಾವು ಶ್ರೀಮಂತರಾಗ ಅನ್ನ ಊಟ ಮಾಡ್ತಿರು ಅಂತ ಹೇಳೋದೆಲ್ಲ ಇರ್ತಿತ್ತು. ಈಗ ಎಲ್ಲರೂ ಶ್ರೀಮಂತರ, ಯಾರು ಈ ಗಂಜಿ ಉಂಬರ ಇಲ್ಲ, ಈಗ ಎಲ್ಲ ಅನ್ನ ಉಂಬರೇ. ಆರ್ ಗಂಜಿ ಉಂಬರು ಉಣಬೇಕು ಅಂದ್ರೆ ಇದೇ ಈ ನಮ್ಮನೆ ಆಗೋಕ ಗಂಜಿ ಊಟ ಮಾಡ್ತಾರೆ. ಇದಂತ ಅದೆ ಅಕ್ಕಿ ಬೇಯಿಸಿ ಅದರಿಂದ ಬಂದಂತ ಬಸುದು ಬಂದಂತದಕ್ಕೆ ಗಂಜಿ ಅಂತೀವಿ. ಹೌದಲ್ಲ, ಅದರಲ್ಲಿ ಎಲ್ಲ ಸಾರ ಸಾರಾಂಶ ಹೋಗ್ತದೆ, ಆ ಬಸದೇ ಹೋಗೋದು ಅದರಲ್ಲಿ. ಈಗ ಹುಲ್ಲು ಇರುತ್ತೆ, ಆ ಮೇವು ಅದನ್ನ ಎಲ್ಲಾನು ಬೇರೆ ಬೇರೆ ತಳಿದು ಕೂಡಿಸೇ ಬಿಡ್ತೀರಿ ಎಲ್ಲಾನು? ಹೌದೌದು, ನಾವು ಅದರಲ್ಲಿ ಬೇರೆ ಬೇರೆ ತಳಿ ಅಂತ ಬೇರೆ ಬೇರೆ ಮಾಡಿಡುದಿಲ್ಲ, ಅದೆಲ್ಲ ಒಂದೇ ಮಾಡಿ ಗಂಟೆಗೆ ಆಕಳಿಗೆ ಹಾಕೋದು ಹೆಚ್ಚು. ಹೆಂಗ್ ಸಂಗ್ರಹಿಸ್ತೀರಿ? ಅದು ನಾವು ಒಣಸ್ಕೊಂಡು ಅದ್ ತಕ್ಕ ಬಂದು ಕೊಟ್ಟಿಗೆ ಅಟ್ಟ ಅಂತೇಳಿ ಇರ್ತದೆ, ಅಟ್ಟದ ಮೇಲೆ ಹಾಕಿಡ್ತೀವಿ. ಅಂದ್ರೆ ಅದು ಮಳೆಗಾಲದಲ್ಲೂ ಅದ್ಬಾರ್ದು ಅಂತ ಹೇಳಿ ಅದಕ್ಕೆ ಮೇಲೆ ಅಟ್ಟ ಅಂದ್ರೆ ಕೊಟ್ಟಿಗೆಕಂತ ಮೇಲೆ ಹಂಚು ಇಲ್ಲಾರ ತಗಡು ಹಿಂಗೆ ಹಾಕಿಡ್ತಾರೆ, ಅದ್ರ ಕೆಳಗೊಂದು ಅಟ್ಟ ಅಂತ ಮಾಡ್ತಾರೆ, ಅದರಲ್ಲಿ ನಾವು ಹುಲ್ಲು ಸಂಗ್ರಹಣೆ ಮಾಡಿ ಇಡುದು. ಹೊಲದಲ್ಲಿ ಅಥವಾ ಮನೆ ಮುಂದೆ ಅಂಗಳದೊಳಗೆ ಹಂಗೆಲ್ಲಾನು ಮಾಡ್ತಿದ್ರು ಮುಂಚೆ ಅಲ್ವಾ? ಹಾ, ಮೊದಲು ಮಾಡ್ತಿದ್ರು. ಹಿಂದಕ್ಕೆಲ್ಲ ಈಗ ಅದಕ್ಕೆ ಎಷ್ಟು ಒಂದು ಮಾಲ್ ಕಟ್ತಿದ್ರು, ಮಾಲು ಅಂದ್ರೆ ಅದಕ್ಕೆ ಒಂದು ಬೇರೆ ಕಟ್ಟಿ ಹುಲ್ಲು ಸಂಗ್ರಹಣೆ ಮಾಡಿಡ್ತಿರು, ಅದು ಮಾಡ್ತಿರು. ಈಗ ಅದು ಈಗೇನು ಮಾಡಿದಕ್ಕೆ ಅದ್ರ ಅಲ್ಲೊಂದು ಜಾಗ ಇಲ್ಲೊಂದು ಜಾಗ ಅಂತ ಎರಡು ಮೂರು ಜಾಗ ಹೋಗ್ತದೆ ಅಂತೇಳಿ ಕೊಟ್ಟಿಗೆನೆ ದೊಡ್ಡ ಮಾಡಿ ಅದ್ರ ಮೇಲೆ ಅಟ್ಟ ಮಾಡಿ ಅದ್ರ ಮೇಲೆ ಇಡ್ತಾರೆ. ವರ್ಷಕ್ಕೆ ಸಾಕಾಗುವಷ್ಟು ಮೇವನ್ನು ಅಲ್ಲಿ ಸಂಗ್ರಹಿಸ್ಬೋದಾ? ಹಾ, ಸಂಗ್ರಹಿಸ್ತಾರೆ ಎಲ್ಲರೂ ಅದಕ್ಕಾಗೇ ಮಾಡಿಟ್ಕೊಂತಾರೆ. ಅಂದ್ರೆ ನಮ್ಗೆ ವರ್ಷಕ್ಕೆ ಅಂದ್ರೆ ಈಗ ಇಲ್ಲಿ ಏನು ಕೇಳಿದ್ರೆ ಎರಡು ಬೆಳೆ ಆಗ್ತದೆ, ಒಂದು ಆರಾರು ತಿಂಗಳಿಗೆ ಆಗುವಷ್ಟು ಅವರು ಸಂಗ್ರಹಣೆ ಮಾಡಿಟ್ಕೊಂತಾರೆ. ಅಂದ್ರೆ ಅದು ಏನು ಗುಣಮಟ್ಟ ಏನು ಕೆಡಲ್ಲ? ಇಲ್ಲ ಇಲ್ಲ, ಗುಣಮಟ್ಟ ಏನು ಇರೋದಿಲ್ಲ. ಅಂದ್ರೆ ಸರಿಯಾಗಿ ಒಣಗಿಸೋದೇ ಮುಖ್ಯ. ಹಾ, ಒಣಗಿಸೋದು ಅಂದ್ರೆ ಅದು ನಾವು ಕಟಾವು ಮಾಡಿದ್ಮೇಲೆ ಮೂರು ದಿವಸ ಅದ್ರ ಗೆದ್ದಲ್ಲಿ ಒಣಸೋದೇ ಮೇನ್. ಈ ಮಳೆ ಬಂತು ಅಂದ್ರೆ ಬಹಳ ತ್ರಾಸ ಆಗ್ತದೆ, ಅದಕ್ಕೆ ಒಂದು 8-10 ದಿವಸ ಹೋಗ್ಬಿಡ್ತದೆ ಒಂದೊಂದು ಗೆದ್ದೆ ಹುಲ್ಲು ಒಣಸ್ಲಿಕ್ಕೆ. ಅದ್ರಲಿಕ್ಕೆ ಆಳು ಬಹಳ ಜನ ತಿಂದೋಗ್ಬಿಡ್ತದೆ ಆಳುಗೆ, ಅದ್ರ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಿರ್ಲ ಅಂದ್ರೆ ಅದು ಅಡಿ ಬದಿಗೆ ಹಸಿ ಇರ್ತದೆ, ಮೇಲೆ ಬೇದೆ ಒಣಗಿಕೊಂಡಿರ್ತದೆ, ಅದಕ್ಕೆ ಲೇಟ್ ಆಗ್ಬಿಡ್ತದೆ, ಹಿಂಗಾಗ್ತದೆ. ಹಸೆ ಮೇವು ಹಿಂಡಿ ತಿಂಡಿ ಮತ್ತೆ ಒಣ ಮೇವು ಇಂಥವೆಲ್ಲ ನಿರಂತರವಾಗಿ ಸಿಗ್ತಾ ಇರುತ್ತಾ ಹಾಕ್ತಾ ಇರ್ತೀರಿ? ಇಲ್ಲ, ನಿರಂತರ ಇಲ್ಲ ಸಿಗ್ತದೆ ನಮ್ಮೂರಲ್ಲಿ. ಅದ್ರಂದ್ರೆ ಎಂತ ಮತ್ತೆ ಇಲ್ಲೇನು ಇದು ಹೋಗಿ ಬೇರೆ ಕಡೆ ಹೋಗ್ತಾರೋದೆಲ್ಲ ಭಾಳ ಕಡಿಮೆ. ಹಸಿಮೇವು ಅದಕ್ಕೆ ನಾನು ಸಪ್ರೇಟ್ ಬೆಳಿತೀರ? ಹಸಿಮೇವು ಬೆಳೆಯೋದಿಲ್ಲ, ಇಲ್ಲಿ ಅವ್ರವ್ರ ತೋಟ ಉಂಟಲ್ರಿ, ಆ ತೋಟದಲ್ಲಿ ಹೋಗಿ ಕೊಯ್ಕೊಂಡು ಬರ್ತಾರೆ. ಹಸಿಮೇವು ಸಿಗುತ್ತಾ? ಅವ್ರವ್ರ ತೋಟದಲ್ಲಿ ಸಿಗ್ತದೆ. ಎಂತೆಂಥದ್ದು? ಹಸಿನೇ ಹೆಚ್ಚಿಂದಾಗಿ, ಹುಲ್ಲು ಇತರ ಬೆಳೆಯುವುದು ಕಡಿಮೆ. ಕಳೆ ಅಂತೀವಲ್ಲ ಅಂತ? ಹಾ, ಕಳೆ ಅಂತೇಳಿ ಅದೇ ಬೆಳೆಯದೆ. ಈಗ ಹಸಿಯಾಗಿ ಹಸಿದಾಗಿ ಮತ್ತೆ ಹಸಿಮೇವಾಗಿ ಬೇರೆ ಮತ್ತೆ ಯಾರು ಇಲ್ಲಿ ಮಾಡ್ಲಿಲ್ಲ. ಆ ಗೋಧಿ ಇವರೊಬ್ಬರು ಮಾಡ್ತಾರೆ, ಅದೇ ಮೊಳಕೆ ಮಾಡೋದು. ಅದು ಗೆದ್ದಲಲ್ಲಿ ಮತ್ತೆ ಭೂಮಿಯೊಳಗೆ ಯಾರು ಇನ್ನು ಬೆಳಿಲಿಲ್ಲ, ಅದು ಅದು ಉಂಟು, ಇಲ್ಲಿ ಯಾರು ಆ ಇದು ಸಂಪ್ರದಾಯ ಮಾಡ್ಲಿಲ್ಲ. ಪವರ್ ಟಿಲ್ಲರ್ ಬಂದ ಮೇಲೆ ಸಗಣಿ ಗೊಬ್ಬರ ಉತ್ಪಾದನೆ ಕಡಿಮೆ ಆಯ್ತು ಅಂತ ಅನ್ಸುತ್ತೆ? ಅನಿಸ್ತದ, ಯಾಕೆ ಅಂದ್ರೆ ಮೊದಲೇ ಎಲ್ಲರ ಮನೆಯಲ್ಲೂ ಎತ್ತುಗಳಿದ್ವು, ಅವ್ರ ಮನೆಯೆಲ್ಲ ಸಗಣಿ ಮಾಡ್ತಿದ್ರು. ಈಗ ಎತ್ತುಗಳೇ ಇಲ್ಲ ಅವ್ರ ಮನೆಯಲ್ಲಿ, ಅವರು ಸಗಣಿ ಹಾಕಿ ಮಾಡ್ತಾರೆ. ಏನ್ ಮಾಡ್ತಾರೆ ಹೊಲಕ್ಕೆ ಗದ್ದೆಗೆ ಹಾಕ್ಬೇಕಂದ್ರೆ? ಹೊಲಕ್ಕೆ ಈಗ ಹೆಚ್ಚಿನ ಗೊಬ್ಬರ ಸರ್ಕಾರಿ ಗೊಬ್ಬರ ಕೊಡ್ತಾರಲ್ಲ, ಅದನ್ನೇ ಈಗ ಉಪಯೋಗಿಸ್ತಿದ್ದಾರೆ. ರಾಸಾಯನಿಕ ಗೊಬ್ಬರನೇ ಹಾಕ, ರಾಸಾಯನಿಕ ಗೊಬ್ಬರನೇ ಅದನ್ನೇ ಹಾಕ್ತಾ ಇದ್ದಂದ್ರೆ ಈಗ ಅದರಿಂದ ಭೂಮಿ ಕೆಟ್ಟಿದೆ ಹಂಗೇನು ಅನ್ಸಿಲ್ಲ? ಕೆಟ್ಟದೆ, ಗ್ರಾಮ ಸೇವಕರು ಬಂದು ಕೇಳಿದ್ರೆ ನಿಮ್ ಭೂಮಿ ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳ್ತಾರೆ. ಆದ್ರೆ ಏನ್ ಮಾಡ್ತಾರೆ ಕೇಳಿದ್ರೆ ಈ ಮನುಷ್ಯರು ಸರಿ ಕೊಡದ ಲೆಕ್ಕನೇ ಆಗ್ಬಿಟ್ಟಿದೆ ಈಗ. ಯಾಕೆ ಕೇಳಿದ್ರೆ ಭೂಮಿನೂ ಅಂದ್ರೆ ಆ ಗೊಬ್ಬರ ಹಾಕ್ರಷ್ಟೇ ಆ ಭೂಮಿಗೆ ಫಲವತ್ತ ಸಿಗ್ತದೆ ಹೊರತಾಗಿ ಫಲ ಈ ಭೂಮಿಗೆ ಈ ಗೊಬ್ಬರ ಹಾಕದವ್ರಿಗೆ ಫಲ ಕಡಿಮೆ ಬಾಳ ಕೊಟ್ಟಿಗೆ ಗೊಬ್ಬರ ಹಾಕಿ. ಅದರಿಂದ ಪ್ರಯೋಜನ ಪಡ್ಕೊಂತ ಪಡೆಯೋಕಾಯ್ತದೆ. ಆದ್ರೆ ಎಲ್ಲರೂ ಏನ್ ಮಾಡ್ತಾರೆ ಕೇಳಿದ್ರೆ ಈ ಗೊಬ್ಬರನೇ ಹಾಕಿ ಅದನ್ನೇ ಇದೊಂದು ಇದಾಗ್ಬಿಟ್ಟಿದೆ ಅವ್ರಿಗೆ ಹಿಂಗಾಗಿದ್ದು. ಅಂದ್ರೆ ಬೇರೆ ನಾವು ಸಗಣಿ ಗೊಬ್ಬರ ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ಸಹಜವಾಗಿ ರಾಸಾಯನಿಕ ಗೊಬ್ಬರದ ಮೇಲೆ ಅವಲಂಬನೆ ಜಾಸ್ತಿ ಆಗಿದೆ. ಮತ್ತೆ ಈ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಬೆಳೆಗಳಿಗೆ ರೋಗ ಕೀಟ ಅದ್ರ ಬಾಧೆ ಹೆಚ್ಚಾಗುತ್ತೆ ಹಂಗೇನು ಅನ್ಸುತ್ತೆ? ಅದೇ ರೋಗ ಉಂಟು, ರೋಗ ಉಂಟು. ಆ ಗೊಬ್ಬರದಿಂದ ರೋಗನೂ ಬರ್ತದೆ. ಯಾಕೆ ಅಂದ್ರೆ ಬಹಳ ಹೆಚ್ಚಾಯ್ತು ಅಂದ್ರೆ ಬೆಂಕಿ ರೋಗ ಅಂತ ಒಂದು ಬರ್ತದೆ. ಅದು ಬೆಂಕಿ ರೋಗ ಬಂತು ಅಂದ್ರೆ ಆ ಗೆದ್ದಿ ಮತ್ತೆ ಅದು ಎಂತ ಮಾಡ್ಲಿಕ್ಕೂ ಬರೋದಿಲ್ಲ. ಎಷ್ಟೇ ಬಹಳ ಈಗ ಗ್ರಾಮ ಸೇವಕರೆಲ್ಲ ಬೇರೆ ಬೇರೆ ಔಷಧಿ ಕೊಡ್ತಾರೆ ನಮಗೆ, ಔಷಧಿ ಒಂದೊಂದ್ಸಲ ಅದು ನಾಟೋದಿಲ್ಲ, ಅದಕ್ಕೆ ಗೆದ್ದೆ ಹೋದೊಂದು ಉಂಟು ಅದರಲ್ಲಿ ಬೆಂಕಿ ರೋಗದಿಂದ. ಹಿಂಗ ತೋಟ ಸ್ವಲ್ಪ ಸ್ವಲ್ಪ ಮಾಡಿನಿ ಅಂದ್ರೆ ಯಾಕೆ ಸ್ವಲ್ಪ ಸ್ವಲ್ಪ ಮಾಡೋದು? ಅಂದ್ರೆ ಎಲ್ಲರೂ ತೋಟ ಮಾಡ್ಕೊಂತ ಹೋದ್ರೆ ಇಲ್ಲಿ ಗೆದ್ದೆಯೊಂದು ಆಗ್ಬೇಕಲ್ರಿ ಕಡೆಗೆ. ಅಂದ್ರೆ ಕೆಲವು ಇಲ್ಲಿ ಏನಾಗಿದೆ ಕೇಳಿದ್ರೆ ತುಂಡು ಭೂಮಿ, ಒಂದೇ ಕಡೆ ಹಿಂಗೆ ಒಂದೇ ಭೂಮಿ ಆದ್ರೆ ಒಂದ್ ಸ್ವಲ್ಪ ತೋಟ ಒಂದ್ ಸ್ವಲ್ಪ ಇದು ಮಾಡ್ಬೋದು. ಕೆಲವೊಂದ್ ಕಡೆಗೆ ತೋಟ ಮಾಡ್ಲಿಕ್ ಬರುದಿಲ್ಲ. ನೆಡು ಬೈಲದಲ್ಲಿ ಒಂದ್ ನಂದೊಂದು ಗೆದ್ದೆ ಇದ್ಕೊಳ್ಳೆ ಅಲ್ಲಿ ಹೋಗಿ ತೋಟ ಮಾಡಿದ ಕೂಡಲೇ ಅಲ್ಲಿ ಮಣ್ಣು ತಗೋ ಹಾಕ್ಬೇಕು, ಗೊಬ್ಬರ ಹೊತ್ಕೋ ಹಾಕ್ಬೇಕು, ಮತ್ತೆ ಮಣ್ಣು ಬಹಳ ದೂರದಿಂದ ಹೊರದೊಂದು ಬಹಳ ತ್ರಾಸ ಆಗ್ತದೆ. ಈಗ ನಮ್ದೇ ಒಂದೇ ಕಡೆಗೆ ಭೂಮಿ ಇದ್ದಂದ್ರೆ ಈ ಕಡೆ ತೋಟ ಮಾಡ್ಬೋದು, ಆ ಕಡೆ ಗೆದ್ದೆ ಮಾಡ್ಬೋದು, ಹಿಂಗ್ ಮಾಡ್ಬೋದಾಗಿತ್ತು. ಹಿಂಗಾಗುವುದಿಲ್ಲ. ಹಿಂಗೆ ಹಂಗಾದ್ರೆ ತೋಟದಿಂದ ನಿಮಗೆ ಅಷ್ಟೊಂದು ಆದಾಯ ಬರುತ್ತೋ ಅಥವಾ ತೋಟದಿಂದ ಆದಾಯ ಬರ್ತದೆ. ಆದ್ರೆ ಇಲ್ಲಿ ಮಾಡುವಂತದ್ದು ಅದೇ ಒಂದು ಪ್ರಾಬ್ಲಮ್ ಅಂದ್ರೆ, ನಮ್ಮ ಈ ಕಡೆಗೆ ಭೂಮಿ ಒಬ್ಬವ್ರದ್ದು ಒಂದೊಂದು ಕಡೆಗೆ ಒಂದೇ ಕಡೆಗೆ ಇಲ್ಲ, ಎಲ್ಲ ತುಂಡು ಭೂಮಿ. ಇಲ್ಲೊಂದು 10 ಗುಂಟಿ, ಅಲ್ಲೊಂದು 5 ಗುಂಟಿ, ಅಲ್ಲೊಂದು 12 ಗುಂಟಿ, ಹಿಂಗದು. ಇದು ಒಂದೇ ಕಡೆಗಿದ್ರೆ ನಾವು ಎರಡು ಆದಾಯ ತೆಗಿಬಹುದು, ತೋಟದಿಂದನೂ ಆದಾಯ ತೆಗಿಬಹುದು, ಗೆದ್ದಿಂದ ತೆಗಿಬಹುದು ಆದಾಯ. ಈಗ ಹಾಗಾದ್ರೆ ಮನೆ ಖರ್ಚಿಗೆ, ಹಬ್ಬ ಹುಣ್ಣಿಮೆ ಮದುವೆ ಮುಂಜೆ ಜಾತ್ರೆ ಬಟ್ಟೆ ಬೆರೆ ಶಾಲೆ ಇವೆಲ್ಲ ಖರ್ಚು ವೆಚ್ಚ ಹೇಗೆ ಮಾಡೋದು? ಖರ್ಚು ವೆಚ್ಚ ಈಗ ನಾವು ಗೆದ್ದೆ ಮಾಡಾದ್ಮೇಲೆ ಕೆಲವೊಂದು ದಿನ ಕೂಲಿ ಕೆಲಸಕ್ಕೂ ಹೋಗ್ತಾರೆ ಕೆಲವು ಜನ. ಕೆಲವು ಜನ ಮನೆಯಲ್ಲಿ ಕೆಲಸ ಮುಗಿದ್ಮೇಲೆ ಕಡೆಗೆ ಬೇರೆ ಕಡೆಗೂ ಕೆಲಸಕ್ಕೆ ಹೋಗ್ತಾರೆ. ಬೇರೆ ಊರಿಗೆ ಹೋಗಿ ಕೆಲಸ ಮಾಡ್ಕೊಂಡು 2-3 ತಿಂಗಳು ಉಳ್ಕೊಂಡು ಇಲ್ಲಿ ಬಂದು ಕಡೆ ಗೆದ್ದೆ ನಾಟಿ ಮಾಡೋದು, ಮತ್ತು ಗೆದ್ದೆ ನಾಟಿ ಆದ್ಮೇಲೆ ಮತ್ತು ಊರು ಬಿಟ್ಟು ಬೇರೆ ಕಡೆ ಹೋಗಿ ಕೆಲಸ ಮಾಡೋದು, ಇವೆಲ್ಲ ಈಗ ಸಂಪ್ರದಾಯ ಮೊದಲಿನಿಂದನೂ ಬರ್ತಾ ಇದೆ, ಈಗ ನಡೀತಾ ಇದೆ. ಇಲ್ಲೇ ಸಿಗಲ್ಲ ಅಂತ ಹೇಳ್ತಾರೆ. ಹೌದು, ಆದರೂ ಬೇರೆ ಕಡೆ ಯಾಕೆ ಹೋಗ್ತಾರೆ ಇಲ್ಲಿ? ಅಂದ್ರೆ ಇಲ್ಲಿ ಕೆಲವೊಂದು ಏನಾಗ್ತದೆ ಕೇಳಿದ್ರೆ, ಇಷ್ಟು ಅಷ್ಟು ಕೆಲಸ ಕೊಡ್ಲಿಕ್ಕೆ ಇಲ್ಲಿ ಜನ ಇಲ್ಲಲ್ಲ, ಮಂದಿ ಅಷ್ಟೆಲ್ಲ ಕೆಲಸ ಸಿಗುವುದಿಲ್ಲ. ಮತ್ತೆ ಇಲ್ಲಿ ಅಂದ್ರೆ ಈಗ ನಮ್ಗೇನಾಗ್ತದೆ ಕೇಳಿದ್ರೆ, ಈಗ ಅಲ್ಲಿ ಹೋದ್ರೆ ಬೇರೆ ಪಗಾರನೂ ಹೆಚ್ಚಾಗ್ತದೆ, ಮತ್ತೆ ಕೆಲವೊಂದು ಕೆಲಸನೂ ಕೆಲವೊಂದು ಇಷ್ಟು ಸಿಗುವುದಿಲ್ಲ ಇಲ್ಲಿ. ಅಲ್ಲಿ ಕಂಟಿನ್ಯೂ 2-3 ತಿಂಗಳ ಕೆಲಸ ಸಿಗ್ತದೆ ಅಂತೇಳಿ ಹೋಗ್ತಾ ಇರ್ತಾರೆ ಅಷ್ಟೇ. ಇಲ್ಲಿ ಕೂಲಿ ಎಷ್ಟು ಕೊಡ್ತಾರೆ? ಇಲ್ಲಿ ಕೂಲಿ 500 ರೂಪಾಯಿ ನಡೀತಾ ಉಂಟು. ಹೊರಗಡೆ ಹೋದ್ರೆ? ಹೊರಗಡೆ ಹೋದ್ರೆ 500 ರೂಪಾಯಿ ಕೊಡ್ತಾರೆ, ಆದ್ರೆ ಅಲ್ಲಿ ಊಟ ಆಸರನು ಹೋಗ್ತದೆ ಎಂಬುದೊಂದು ಇದಿರ್ತದೆ ಅವ್ರಿಗೆ. ಇಲ್ಲ ಹಂಗಲ್ಲ, ಒಂದು ಊಟ ಕೊಡ್ತಾರೆ, ಬೆಳಿಗ್ಗೆ ಊಟ ಮಾಡಿದ್ಮೇಲೆ ಮತ್ತೆ ಸಂಜೆ ಇವ್ರ ಮನೆಗೆ ಹೋಗಿ ಊಟ ಮಾಡ್ಬೇಕು. ಅಲ್ಲ ಹಂಗಲ್ಲ, ಹೊರಗೆ ಹೋದ್ರೆ 500 ರೂಪಾಯಿ ಕೊಟ್ರು 600 ರೂಪಾಯಿ ಕೊಟ್ರು ಊಟ ಹೊರಗೆ ಹೋಗ್ತದೆ ಅಂತೇಳಿ ಒಂದು ಇದಿರ್ತದೆ. ಮತ್ತೆ ಅಲ್ಲಿ ಚಿಂತೆ ಏನು ಕೇಳಿದ್ರೆ, ಅಲ್ಲಿ ಹೊರಗಿದ್ರೆ ಈಗ 500 ರೂಪಾಯಿ ದುಡಿದ್ರು 500 ರೂಪಾಯಿ ಕೈಲೇ ಇರ್ತದೆ, ಇಲ್ಲ ಹಂಗಾಗುದಿಲ್ಲ. ಮನೆಯಲ್ಲಿ ದುಡಿದ್ರೆ 500 ರೂಪಾಯಿ ದುಡಿದ ಕೂಡ ಮನೆಯಲ್ಲಿ ಬಂದ ಕೂಡಲೇ ಖರ್ಚು ಹೆಚ್ಚಾಗ್ತದೆ. ಕೆಲವೊಂದು ಕುಡುವಂತ ಚಟ ಇದ್ದರು ಇಲ್ಲಿ ಕುಡಿತಾ ಇರೋದು, ಅದರಲ್ಲಿ ಒಂದು ಸ್ವಲ್ಪ ಹೋಗ್ತದೆ. ಅಲ್ಲಿ ದೂರ ಇದ್ರೆ ಏನಾಗ್ತದೆ ಕೇಳಿದ್ರೆ, ದೂರ ಇದ್ದ ಕೂಡ ಕುಡುವುದೆಲ್ಲ ಕಡಿಮೆ ಇರ್ತದೆ, ಹಂಗ ಅದರಲ್ಲಿ ಖರ್ಚು ಕಡಿಮೆ ಆಗ್ತದೆ. ಸ್ವಲ್ಪ ದುಡ್ಡು ಕೂಡಿಸ್ಬೇಕು, ಆ ನಂತರ ಮನೆಗೆ ಹೋಗ್ಬೇಕು, ಒಂದು ಎತೆ ಇರುತ್ತೆ. ಹೌದೌದು, ಆ ಇದ್ರ ಅಂದ್ರೆ ಅಲ್ಲಿ ಹೋದ್ರೆ ದುಡ್ಡು ಹೇದಲ್ಲಿ ಒಂದು ರೀತಿಯೊಳಗೆ ಮಾಡ್ಕೋಬರ್ಬೇಕಾಗ್ತದೆ. ಇಲ್ಲಿ ದಿವಸ 500 ರೂಪಾಯಿ ದುಡ್ಡ್ರೆ ಏನಾಗ್ತದೆ ಕೇಳಿದ್ರೆ, ಈಗ ಮನೆಗೆ ಬಂದ ಕೂಡ 500 ರೂಪಾಯಿ ಇವತ್ತು ಕೊಟ್ಟರು ಅಂತೇಳಿದ್ರೆ ಮನೆಗೆ ಹೋಗ್ಬಿಡ್ತು. ಅಲ್ಲಿ ಹಂಗಲ್ಲ, 500 ರೂಪಾಯಿ ಒಂದೇ ದಿವಸ ಕೊಡೋದಿಲ್ಲ, ದಿವಸ ಕೊಡೋದಿಲ್ಲ. ಬೇರೆ ಊರಿಗೆ ಹೋದ್ರೆ ಅವರು ತಿಂಗಳಕ್ಕೆ 2 ತಿಂಗಳಕ್ಕೆ ಅಂತೇಳಿ ದುಡ್ಡು ತಗೊಂಡು ಮನೆಗೆ ಬರ್ಲಿಕ್ಕೆ ಆಗ್ತದೆ. ಹೌದಲ್ಲ, ಹಾಗಾಗಿ ಅಂದ್ರೆ ನಮ್ಮ ಅಲ್ಲಿ ಮಲಗಲಿಕ್ಕೆ ಜಾಗ, ನಮ್ಮ ಮನೆ ಅನ್ಸಲ್ಲ, ನಮ್ಮ ಆತ್ಮೀಯರಿರಲ್ಲ, ಮತ್ತೆ ನಾವು ಒಂದು ಸ್ವಲ್ಪ ರೆಸ್ಟ್ ತಗೋಬೇಕಂದ್ರು ಆಗಲ್ಲ, ಯಾಕಂದ್ರೆ ದುಡಿಯಕ್ಕೆ ಹೋಗಿರ್ತೀವಿ, ಅಲ್ಲಿ ಮಲಗಲಿಕ್ಕೆ ಹೋಗೋ ಮನಸ್ಸು ಬರಲ್ಲ, ಇವೆಲ್ಲ ಇರುತ್ತೆ. ಇಲ್ಲೇ ಆ ರೀತಿ ಕಾಳಜಿ ವಹಿಸಿ ದಿನಾನು 500 ರೂಪಾಯಿ ದುಡಿದ್ರೆ ತಿಂಗಳಿಗೆ 15,000 ರೂಪಾಯಿ ಆಗುತ್ತೆ. ಅಷ್ಟು ಕೆಲಸ ಇಲ್ಲಿ ಸಿಗಲ್ಲ ಅಂತೇಳಿ ಬೇರೆ ಕಡೆ ಹೋಗೋದು. ಅಂದ್ರೆ ಇಲ್ಲ ಅಷ್ಟು ಕೆಲಸ ಸಿಗುದಿಲ್ಲ. ಮತ್ತೆ ಇಲ್ಲಿ ಏನಾಗ್ತದೆ ಕೇಳಿದ್ರೆ, ಒಂದು 15 ದಿವಸ ಕೆಲಸ ಸಿಗ್ತದೆ, ಮತ್ತೊಂದು 15 ದಿವಸ ಕೆಲಸ ಸಿಗುದಿಲ್ಲ. ಮತ್ತೆ ಇಲ್ಲಿ ಮನೆಯಲ್ಲಿ ಒಂದಿವ್ಸ ಕೂತ್ಕೊಂಡು ಇದ್ಕೊಳ್ಳು, ಮತ್ತೆ ಅವ್ರಿಗೆ ಖರ್ಚು ಹೆಚ್ಚು ಆಗ್ತದೆ. ಅಲ್ಲ ಹಂಗಲ್ಲ, ಕಂಟಿನ್ಯೂ ಕೆಲಸ ಸಿಗ್ತದೆ, ಅಲ್ಲಕ್ಕಾಗಿ ಹೊರಗೆ ಹೋಗುದು. ಹೆಣ್ಣು ಮಕ್ಕಳು ಜಾಸ್ತಿ ಹೋಗ್ತಾರ ಗಂಡು ಮಕ್ಕಳು? ಇಲ್ಲ, ಹೆಣ್ಣು ಮಕ್ಕಳು ಇಲ್ಲಿ ಹೋಗೋದು ಕಡಿಮೆ, ಗಂಡು ಮಕ್ಕಳು ಹೆಚ್ಚಿನದಾಗಿ ಹೋಗೋದು. ಹೆಣ್ಣು ಮಕ್ಕಳು ಹೋಗ್ತಾರೆ, ಕಡಿಮೆ, ಬಹಳ ಕಡಿಮೆ. ಲೋಕಲ್ ಎಲ್ಲಿ ಕೆಲಸ ಸಿಗುತ್ತೆ ಅಷ್ಟು ಮಾಡ್ತಾರೆ. ಹೌದು, ಹೆಚ್ಚಿನದಾಗ ಅದೇ ಹೋಗ್ತಾರೆ, ಹೋಗುದಿಲ್ಲ ಅಂತೇಳಿಲ್ಲ ಹೆಣ್ಣು ಮಕ್ಕಳು. ಆದ್ರೆ ಎಲ್ಲಾದರೂ ಕಂಪನಿಗೆ ಹೋಗ್ತಾರೆ ಕೆಲವ, ಅವರು ಕಂಟಿನ್ಯೂ ಕೆಲವೊಂದು ಅದಕ್ಕೂ ಹೋಗ್ತಾರೆ, ಆದ್ರೆ ಕಡಿಮೆ. ಗದ್ದೆ ಕೆಲಸ ಮಾಡೋದು ಮತ್ತು ತೋಟದಲ್ಲಿ ಏನೇನು ಗೊಬ್ಬರ ಹಾಕೋದು, ಕಟಾವು ಮಾಡೋದು, ಕಳೆ ಆರಿಸೋದು, ಇಂಥವ ಕೆಲಸ? ಹೌದೌದು, ಇಲ್ಲದೇ ಕೆಲಸನೇ ಹೆಚ್ಚಿನದಾಗಿ. ಕಟಾವು ಮಾಡೋದು, ಗೆದ್ದೆ ಅದು ಈ ಗೆದ್ದೆ ಕಟಾವು ಮಾಡೋ ಟೈಮ್ನಾಗ ಗೆದ್ದೆ ಕಟಾವು ಮಾಡೋದು, ಗೆದ್ದೆ ನಾಟಿ ಮಾಡೋ ಟೈಮ್ನಾಗ ಗೆದ್ದೆ ನಾಟಿ ಮಾಡೋದು, ಮತ್ತು ಕಳೆ ತೆಗೋದು ಕಡಿಮೆ. ಈ ತೋಟದ ಕೆಲಸ ಅದು ಇದೇನಾದರೂ ಸಣ್ಣ ಪುಟ್ಟ ಕೆಲಸ ಇರ್ತದೆ. ಅದೇ ಏನನ್ಸುತ್ತೆ, ಕೃಷಿ ಬದುಕು ಚೆನ್ನಾಗಿದೆಯಾ? ಕೃಷಿ ಬದುಕು ಮಾಡಿದ್ರೆ ಚೆನ್ನಾಗದೆ, ಅದ್ರ ಬಗ್ಗೆ ನಮಗೆ ಬೇಕು ಅಂದರೆ ಶ್ರದ್ಧೆಯಿಂದ ಮಾಡಿದ್ರೆ ಕೃಷಿಯಿಂದ ಏನು ಒಳ್ಳೆಯದೇ ಹೊರತಾಗ ಹಾನಿ ಏನಿಲ್ಲ, ಅದರಿಂದ ಏನು ಇದಿಲ್ಲ, ಪ್ರಯೋಜನ ಪಡ್ಕೊಳ್ಬೇಕು ಅದರಿಂದ ನಾವು. ಅದರಿಂದ ಅಂದರೆ ಕೃಷಿ ಭೂಮಿ ಅದೇ ನಾವು ಮಾಡದೆ ಪರಿ ಅದರಿಂದ ಏನಾದರೂ ಹೇಳ್ಕೊಂತಿದ್ರೆ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ನಾವು ಮಾಡಬೇಕು, ಅದರಿಂದ ಫಲ ತಕೊಂಬಾಗ್ತದೆ, ಇದು ಗ್ಯಾರಂಟಿ ಉಂಟು ಅದಕ್ಕೆ. ಮತ್ತೆ ಒಂದೇ ಮಾಡ್ಕೊಂತ ಹೋದ್ರಾಗಲ್ಲ, ಅದಕ್ಕೆ ಪೂರಕವಾದಂಥ ಅನೇಕ ಉಪಕಸಬುಗಳನ್ನು ಕೂಡ ಜೊತೆಗೆ ಮಾಡ್ತಾ ಇರಬೇಕು. ಲಾಭ ಒಂದರಲ್ಲಿ ಬರುತ್ತೆ, ಇನ್ನೊಂದರಲ್ಲಿ ಇದು ಬರಲ್ಲ, ಹಂಗೆ ಇದ್ದಾಗ ಕೂಡ ಒಂದಿಲ್ಲ ಒಂದು ಕೈ ಹಿಡಿಯುತ್ತೆ. ಹಾಗೆ ಇವು ಒಂದಕ್ಕೊಂದು ಪೂರಕವಾಗಿದ್ದುದು ಎಲ್ಲ ನಮ್ಮ ಜೊತೆ ಇತ್ತು ಅಂದರೆ ಆದಾಯದ ಮೂಲಗಳು ಜಾಸ್ತಿ ಆಗ್ತವೆ, ಇನ್ನು ನಮಗೆ 4 ಕಾಸು ಉಳಿಯುತ್ತೆ. ಇವೆಲ್ಲವನ್ನು ಕೂಡ ವಿಚಾರ ಮಾಡಬೇಕು. ಹೌದೌದು, ಅದು ವಿಚಾರ ಮಾಡಿದ್ರೆ ನಮಗೆ ಒಳ್ಳೇದಯ್ಯ, ಯಾಕೆಂದ್ರೆ ಈಗ ನಾವು ಅದರಿಂದ ಪ್ರಯೋಜನ ಪಡ್ಕೊಳ್ಬೇಕು. ನಮಗೆ ಇಲ್ಲಿ ಅದ್ರ ಕೆಲಸ ಆದ ಕೂಡಲೇ ಮತ್ತೊಂದು ಕಡೆ ಹೋಗಿ ಕೆಲಸ ಮಾಡುವಂತ ಇದು ಇರಬೇಕು, ಅದರಿಂದ ನಮ್ಮ ಆದಾಯ ಹೆಚ್ಚು ಮಾಡಬಹುದು. ಮತ್ತೆ ಇಲ್ಲಿ ಬೇಕಾದಂತ ಪೂರಕ ಕೈಗಾರಿಕೆಗಳು ಅಂತವೆಲ್ಲವೂ ಬರಬೇಕಾಗುತ್ತೆ. ಈಗ ಅಡಿಕೆ ಹಾಕಿರಿ, ತೆಂಗು ಹಾಕಿರಿ, ಅಲ್ಲಿ ಎಲೆ ಬಳ್ಳಿ ಹಾಕೋದು, ಮೆಣಸಿನ ಬಳ್ಳಿ ಹಾಕೋದು, ಮತ್ತು ಭೂಮಿ ಮಟ್ಟದಲ್ಲಿ ಏನಾದರೂ ಹಾಕ್ಲಿಕ್ಕೆ ಸಾಧ್ಯನ ನೋಡ್ಕೊಳ್ಳೋದು, ಅದರ ಆದಾಯನೂ ಹೆಚ್ಚಿಗೆ ಬರುವಂಗೆ ಮಾಡೋದು, ಇಂಥವೆಲ್ಲ

ಕಲೆಯೇಳಿ ಕಳು ಜ್ಞಾನ ಗೋತಿಂದ ಮೋತಿನ ತ್ಯಾರೆ ಬರ ಮೋತಿನ ತ್ಯಾರೆ ಮೋತಿನ ತ್ಯಾರೆ ಬರಲೇಳಿ ಕಳು ಜ್ಞಾನ ಗೋತಿ ನಡ ದೊರೆಯ ತೋಡೋ ದಾನ ತೋಡೋ ನಡ ದೊರೆಯ ನೇಳಿ ತಡುದಾನ ಸುಂಕ ಕೋಟರ ತೋ ಬೇಡೋಲ ಕೋಟರ ತೋ ಬೇಡೋ ಸುಂಕ ಕೋಟರ ತೋ ಬಿಡವಾಲೆಂದು ತರು ಜ್ಞಾನ ಹೊತ್ತಾರ ಕೋಟೆ ಕಳು ಜ್ಞಾನ ಕೋಟೆ ಕಳು ತಾರ ಕೋಟೆ ಕಳು ಜ್ಞಾನ ಲಪೋಯ್ಯ ಸುಂಕ ಕೊಟ್ಟು ತೆರಿಯ ತೋರೋ ಶ್ಯಾನ ತೆರಿಯ ತೋರೋ ಸುಂಕ ಕೊಟ್ಟು ತೆರಿಯ ತರು ಶ್ಯಾನ ಲಪೋಯ್ಯ ಹರಿಮನೆ ಅಣದಿರ ಕರೋ ದಾನ ಅಣದಿರ ಕರೆ ಹರಿಮನೆ ಅಣದಿರ ಕರು ಶ್ಯಾನ ಪಯತಾನೆ ಮೋತಿ ನಾ ತೆರಿಯೆ ಹಿಡಿರೆ ತೆರಿಯೆ ದಸರಂಗಿ ಅಣದಿರ ಕಿಶಿ ಕಿಶಿನೆ ಗಿಯಲ ಬ್ಯಾಡಿ ಮೋತಿ ನಾ ತೆರಿಯ ಬಿಡ ಸಿಡಿ ತೆರಿಯ ಬಿಡ ಸಿಡಿ ತೆರಿಯ ಬಿಡ ಸಿಡಿರ ಅಣ್ಣವದೀರ ಮದವಣ ಮೀಯಲ್ಲೇ ಹೊರೋಟ ಮೀಯಲ್ಲೇ ಹೊರೋಣ ಮೀಯಲ್ಲೇ ಹೊರಟಾನೋಲಿಗಳಿಗೆ ಮೀಯ ಬಚ್ಚಲಿಗೋ ದಾಳಾನೆ ಕಂಚಿ ಮರ ನಳಿಗೆ ಕಂಚೇರಲೆ ಗುಂಡೋಡಿ ಹಿರಿಯ ಕ ನೀರ ಏರೋ ದಾಳ ಕ ನೀರ ಏರೋ ಹಿರಿಯ ಕ ನೀರ ಏರು ದಾಳ ತಮನಿಗೆ ಕಂಚಿ ಜೀಗಕ್ಕೆ ನೀರ ಕಾಶೋ ಜೀಗಕ್ಕೆ ಕಂಚಿ ಜೀಗಕ್ಕೆ ನೀರಾನೆ ಕಾಶಾಳೋ ಬಣ್ಣದ ಬೆಂಕಿ ಓರೋ ಶಾಳೋ ಬೆಂಕಿ ಬಣ್ಣದ ಬೆಂಕಿ ಉರು ಶಾಳೋ ಲಿರಿಯ ಕ ಸಂಪಿ ಗೂವಕ್ಕೆ ಗಾಮ ಗರದೋವಕ್ಕೆ ಗಾಮ ಸಂಪಿ ಗೋವಕ್ಕೆ ಗಮ ಗರದೋ ಕಾಶಿದ ನೀರೋ ಆ ನೀರಿಗೆ ನ್ಯಾರೇ ಓದೋ ಯಾವೋ ನ್ಯಾರೇ ಓದೋ ನೀರಿಗೆ ನ್ಯಾರೇ ಒದು ಯಾವೋ ಲಿಗಳಿಗೆ ನಿಸ್ತ್ರೇ ಮದೋ ವಣ್ಣ ಓದೋ ಜ್ಞಾನ ವಣ್ಣ ಓದೋ ನಿಸ್ತ್ರೇ ಮದೋ ವಣ್ಣ ಓದು ಜ್ಞಾನ ನೀರಿಗೆ ಮೈತಿಕೆ ನೀರಾಯರಿ ಬಂದಿ ನೀರಾಯರಿ ಕೋಟದಾಸಿಗೆನೆ ತನ್ನಿ ಜಪಿದ ಕಣಬೆನೆ ತನ್ನಿ ಮೈತಿಕೆ ನೀರಾಯರಿ ಬಂದೆ ನೀರಾಯರಿ ಮೈತಿಕೆ ನೀರಾಯರಿ ಬನ್ನಿ ಬಳಗದೌರ ಮದವಣ ಮಿಯಾ ಬೋಚಲಿ ಗೋವದು ಜ್ಞಾನ ಬೋಚಲಿ ಗೋವದು ಜ್ಞಾನ ಮದವಣ್ಣ ಕೇಸಾ ಬೆಟೋ ಮಿಯಾವಾಗ ದೇಶಿಂದಾರೆ ಒಳಗಿಳಿ ಬಂದು ಪಲಿಗೋತರು ಬ್ಯಾವೋ ಗಿಳಿರಾಮ ಮದವಣ್ಣ ಮೀವಾ ರಾತಿ ಮದವಣ್ಣ ಮೀವಾ ರತಿ ಚಂದವನೋಡಿ ಹರಿದಾವೋ ಶಿವನ ಸದಾರಿ ಶಿವನ ಮದವನ ನಿಂದ ನೀರೋ ಯಾವಲ್ಲೇ ತಿರಗಿದಾವೋ ಅಂಗಾಳ ದಾಟೆ ಕ್ವಾನೇ